ಹೊಸ ಆದಾಯ ತೆರಿಗೆ ವ್ಯವಸ್ಥೆ ಸಾಧಕ ಬಾಧಕಗಳ ಕುರಿತು ಆಕಾಶವಾಣಿಯಲ್ಲಿ ಇಂದು ರಾತ್ರಿ ವಿಶೇಷ ಕಾರ್ಯಕ್ರಮ. ರಾಜ್ಯದ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಅಸ್ಸಾಂ ಕೃಷಿ ಅಧ್ಯಯನ ಪ್ರವಾಸ ಅನುಭವ ಕುರಿತಾದ ಚರ್ಚೆ. ಚರ್ಚೆಯಲ್ಲಿ ಭಾಗವಹಿಸುವವರು ಡಾಕ್ಟರ್ ಪಿಆರ್ ಬದ್ರಿ ಪ್ರಸಾದ್, ಶ್ರೀ ಆನಂದ ತೀರ್ಥ ಪ್ಯಾಟಿ ಮತ್ತು ಶ್ರೀ ಶ್ರೀಪಾದ ರಾಜಮುರಳಿ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242. ರೈತ ಬಾಂಧವರೇ, ಈಗ ಕೇಳೋಣ ಅಸ್ಸಾಂ ಕೃಷಿ ಅಧ್ಯಯನ ಪ್ರವಾಸ ಅನುಭವ ಕುರಿತಾದ ಚರ್ಚೆ. ಚರ್ಚೆಯಲ್ಲಿ ಭಾಗವಹಿಸುವವರು ಡಾಕ್ಟರ್ ಪಿಆರ್ ಬದ್ರಿ ಪ್ರಸಾದ್, ಶ್ರೀ ಆನಂದ ತೀರ್ಥ ಪ್ಯಾಟಿ ಮತ್ತು ಶ್ರೀ ಶ್ರೀಪಾದ ರಾಜಮುರಳಿ. ಆತ್ಮೀಯ ರೈತ ಬಾಂಧವರೇ, ಕೊಪ್ಪಳ ಜಿಲ್ಲೆಯ ಮಣ್ಣಿನೊಂದಿಗೆ ಮಾತುಕತೆ ತಂಡದ ಸದಸ್ಯರು ಈ ಒಂದು ಅಸ್ಸಾಂ ಕೃಷಿ ಅಧ್ಯಯನ ಪ್ರವಾಸಕ್ಕೆ ಹೋದಂತಹ ಒಂದು ಸುಂದರವಾದ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಾವಿವತ್ತು ಸೇರಿದ್ದೇವೆ. ಮೊದಲಿಗೆ ನಾನು ಡಾಕ್ಟರ್ ಪಿ ಆರ್ ಬದ್ರಿ ಪ್ರಸಾದ್, ಕೃಷಿ ವಿಜ್ಞಾನಿ, ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ನಾನು ಕೀಟಶಾಸ್ತ್ರ ತಜ್ಞನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಜೊತೆಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಸಾವಯವ ಕೃಷಿಕರು ಹಾಗೂ ವೃತ್ತಿಯಿಂದ ಪತ್ರಕರ್ತರಾದಂಥ ಶ್ರೀ ಆನಂದ ತೀರ್ಥ ಪ್ಯಾಟಿಯವರು ನನ್ನ ಜೊತೆಗಿದ್ದಾರೆ. ಮೂಲತಃ ಕಾಮನೂರಿನಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥ ಅವರು ನಮ್ಮ ಈ ಅಸ್ಸಾಂ ತಂಡದ ನೇತೃತ್ವವನ್ನು ವಹಿಸಿಕೊಂಡು ನಮಗೆ ಅಲ್ಲಿಯ ಗ್ರೀನ್ ಪಪಾಯಿನ ಆ ಒಂದು ಸುಂದರವಾದಂಥ ಅನುಭವವನ್ನು ಕಟ್ಟಿಕೊಟ್ಟವರು. ಮತ್ತು ನನ್ನ ಜೊತೆಗೆ ಇನ್ನೊಬ್ಬರು ಶ್ರೀಪಾದರಾಜ ಮುರುಡಿಯವರಿದ್ದಾರೆ. ಅವರು ನಮ್ಮ ಆಚಾರ ತಿಮ್ಮಾಪುರ ಗ್ರಾಮದ ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಸಮ್ಮಿಳನ ಮಾಡಿಕೊಂಡು ಕೃಷಿಯನ್ನು ನಡೆಸ್ತಾ ಇರತಕ್ಕಂತಹ ಪ್ರಗತಿಪರ ರೈತರು. ಇವತ್ತು ನಾವು ಭಾಳ ಪ್ರಮುಖವಾಗಿ ನಮ್ಮ ತಂಡ ಅಸ್ಸಾಂನಲ್ಲಿ ಏನೆನ್ನೆಲ್ಲ ಕೃಷಿಯಲ್ಲಿ ನಾವು ಕಲಿತ್ಕೊಂಡ್ವಿ, ಹೊಸ ನಾವೀನ್ಯತೆ ಏನಿತ್ತು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಶ್ರೀ ಆನಂದ ತೀರ್ಥ ಪ್ಯಾಟಿಯವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಾವು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಕೊಪ್ಪಳದ ಸುತ್ತಮುತ್ತ ಸಾಕಷ್ಟು ಜನ ಪ್ರಗತಿಪರ ರೈತರು ಸಾಕಷ್ಟು ಜನ ಇದ್ದಾರೆ, ನಮ್ಮ ನೆರೆಹೊರೆಯ ಜಿಲ್ಲೆಗಳು ಸಾಕಷ್ಟಿದೆ. ಅಂಥದ್ರಲ್ಲಿ ಈ ಒಂದು ಅಸ್ಸಾಮನ್ನು, ದೂರದ ಅಸ್ಸಾಮನ್ನು ಮತ್ತು ಅದರಲ್ಲಿ ನೀಲಂ ದತ್ತ ಆ ಕೃಷಿಕರನ್ನು ನಾವು ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ? ನಮಸ್ಕಾರ ಎಲ್ಲರಿಗೂ. ಅಸ್ಸಾಂ ನಾವು ಹೇಳೋ ಪ್ರಕಾರ ಅಂದರೆ ಅದು ಸಪ್ತ ಸಹೋದರಿಯರ ನಾಡುಗಳಲ್ಲಿ ಅದು ಒಂದು ರಾಜ್ಯ. ಈಗ ನಾವು ಭಾರತವನ್ನು ಎದುರುಗಂಟು ನೋಡಿದರೆ ಈಶಾನ್ಯ ನಾವೇನು ಹೇಳ್ತೀವಲ್ಲ ಭಾಗದಲ್ಲಿ ಅದು ಒಂಥರ ವಿಶೇಷವಾಗಿ ಭಾರತಕ್ಕೆ ಅಂಟಿಕೊಂಡಿರತಕ್ಕಂಥ ಒಂದು ನಾಡು. ಅದು ಅಲ್ಲಿ 7 ರಾಜ್ಯಗಳು ನಮ್ಮ ಭಾರತದೊಂದಿಗೆ ಕೂಡಿಕೊಂಡಿವೆ. ಅಸ್ಸಾಂ ಅತಿ ದೊಡ್ಡ ಭೌಗೋಳಿಕವಾಗಿ ರಾಜ್ಯ, ಮತ್ತು ತ್ರಿಪುರ ಇದೆ, ಸಿಕ್ಕಿಂ ಇದೆ, ಅರುಣಾಚಲ ಪ್ರದೇಶ ಇದೆ, ಮಿಜೋರಾಂ ಇದೆ, ಮಣಿಪುರ ಮತ್ತು ನಾಗಾಲ್ಯಾಂಡ್. ಈ 7 ರಾಜ್ಯಗಳು ಸೇರಿ ನಾವು ಸಪ್ತ ಸಹೋದರಿಯರು, 7 ಸಿಸ್ಟರ್ಸ್ ಅಂತ ಹೇಳ್ತೀವಿ. ಈ ಪ್ರೊಫೈಲ್ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಯಾವುದೇ ದೇಶದ ಯಾವುದೇ ಭಾಗವನ್ನು ತುಂಬ ಬಹು ಸುಲಭವಾಗಿ ಹೋಗಿ ಮುಟ್ಟಿ ಬರ್ಬೋದು. ಆದರೆ ಈ ಈಶಾನ್ಯ ರಾಜ್ಯಗಳಂದರೆ ಸ್ವಲ್ಪ ಕಷ್ಟ ಅಂತಲೇ ಎಲ್ಲರ ಅನುಭವಕ್ಕೂ ಇದೆ. ಅದು ಅಲ್ಲಿದ ನಮ್ಮ ಭೌಗೋಳಿಕ ಚೆಹರೆಯೇ ಬೇರೆ ಇರುತ್ತೆ, ಮತ್ತು ಕೃಷಿಯ ವಿಧಾನಗಳು ಬೇರೆ ಇರ್ತವೆ. ಒಂಥರ ನಮಗೆ ನಮ್ಮ ಜೊತೆ ಇದ್ದೂ ನಮ್ಮಿಂದ ಏನೋ ಸ್ವಲ್ಪ ಅಂತರ ಕಾಯ್ದುಕೊಂಡಂಥ ಒಂದು ಭಾವನೆ ಎಲ್ಲರಲ್ಲೂ ಬರುತ್ತೆ. ಭಾಳ ಜನ ಗೊತ್ತೇ ಇರಲ್ಲ ಇದು ನಮ್ಮ ರಾಜ್ಯದ ಅಂತ. ನಾವು ಹೋಗ್ತಿರ್ಬೇಕಾದ್ರೆ ಕೇಳಿದರು ವೀಸಾ ಪಾಸ್ಪೋರ್ಟ್ ಬೇಕಾದಕ್ಕಂತ ಕೇಳಿದರು. ಅಂದರೆ ಅಷ್ಟರ ಮಟ್ಟಿಗೆ ಅದರ ಬಗ್ಗೆ ನಮ್ಮಲ್ಲಿ ಮಾಹಿತಿ ಕೊರತೆ ಇದೆ. ಸಣ್ಣದೊಂದು ಪ್ರೊಫೈಲ್ ಹೇಳ್ಬೇಕಂದ್ರೆ ಅದು 1.5 ಕೋಟಿ ಜನಸಂಖ್ಯೆ ಇರತಕ್ಕಂಥ ಒಂದು ರಾಜ್ಯ. ಅದರಲ್ಲಿ 90% ಜನರು ಗ್ರಾಮೀಣ ಭಾಗದಲ್ಲಿ ವಲಸೆ ಇದ್ದಾರೆ. ಅದರಲ್ಲಿ ಫುಡ್ ಮತ್ತು ಕ್ಯಾಶ್ ಕ್ರಾಪ್ ಅಂದರೆ ನಾವು ಆಹಾರ ಬೆಳೆ ಮತ್ತು ವಾಣಿಜ್ಯ ಬೆಳೆಗಳಿವೆ ಅಲ್ಲಿ ಬೆಳೀತಕ್ಕಂಥದ್ದು. ಫುಡ್ ಕ್ರಾಪಲ್ಲಿ ನಾವು ಮೆಕ್ಕೆಜೋಳ ನೋಡ್ಬೋದು, ಬೇಳೆಕಾಳು, ಭತ್ತ, ಆಲೂಗಡ್ಡೆ, ಗೋಧಿ ಇದೆ. ಮತ್ತು ಕ್ಯಾಶ್ ಕ್ರಾಪ್ ಅಂದರೆ ನಾವೇನು ವಾಣಿಜ್ಯ ಬೆಳೆ ಅಂತೀವಲ್ಲ, ಹತ್ತಿ, ತಂಬಾಕು, ಆಯಿಲ್ ಸೀಡ್ಸು, ಶುಗರ್ ಕೇನ್ ಇದೆ. ಮುಖ್ಯವಾಗಿ ಚಹಾ ತೋಟಗಳು. ನಾವು ಈ ಟೀ ಕುಡಿಬೇಕಾದ್ರೆ ನೋಡ್ತಾ ಇರ್ತೀವಿ ಅಸ್ಸಾಮಿನ ಚಹಾ ಬಂದಿದೆ ಅಂತಂದು, ಆ ಥರದ್ದು ಒಂದು ಪ್ರಖ್ಯಾತಿಯನ್ನು ಗಳಿಸಿದೆ. ನಾವಲ್ಲಿ ಕಳೆದ ಒಂದು 4 ತಿಂಗಳಿಂದ ಹೋದಾಗ ಒಂದು ಸ್ಥಳಕ್ಕೆ ಹೋಗಿ ನಮ್ಮ ಸ್ನೇಹಿತರವರು ನೀಲಂ ದತ್ತ ಅಂತ, 1.5 ದಶಕದಿಂದ ಮೀರಿ ಇನ್ನೂ ಕರಾರುವಾಕಾಗಿ ಅಂದರೆ 18 ವರ್ಷಗಳಿಂದ ಅವರು ಸಾವಯವ ಕೃಷಿಯನ್ನು, ಅದರಲ್ಲೂ ದೇಸಿ ಬೀಜ ಸಂರಕ್ಷಣೆಯನ್ನು ಒಂದು ತಪಸ್ಸಿನಂತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ತಳಿಗಳನ್ನು ತರಿಸೋದು, ಸಂರಕ್ಷಣೆ ಮಾಡೋದು, ಮತ್ತು ಆಸಕ್ತ ರೈತರಿಗೆ ಕೊಡ್ತಕ್ಕಂಥದ್ದು. ಆ ತಳಿಗಳ ಒಂದು ವೈವಿಧ್ಯದಲ್ಲಿ ಅದು ನಮ್ಮ ಎಲ್ಲರಿಗೂ ಬೆರಗುಗೊಳಿಸಿತ್ತು. ನಾನು ಸೆಪ್ಟೆಂಬರಲ್ಲಿ ಹೋದಾಗ ನೋಡಿದೆ, ಮತ್ತು ಅದು ಬೆಳೀತಕ್ಕಂಥ ವಿಧಾನಗಳು ಅವರು ಸರಳವಾಗಿತ್ತು. ಅವರು ತಾವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಮಾಡಿ ಮಾಡಿ ಕೊನೆಗೆ ಒಂದಷ್ಟು ಸೂತ್ರಗಳನ್ನು ಹಿಡ್ಕೊಂಡಿದ್ದಾರೆ, ಯಾವ ಥರ ಬೆಳೆದ್ರೆ ನಾವು ಸುಲಭವಾಗಿ ದೇಸಿ ತಳಿಗಳನ್ನು ನಾವು ಬೆಳೆಸ್ಬೋದು ಅಂತೇಳಿ. ನಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಸಾವಯವ ಕೃಷಿ ತುಂಬ ಜನಪ್ರಿಯ ಆಗ್ತಾ ಇದೆ, ಮತ್ತು ಅದರಲ್ಲಿ ದೇಸಿ ತಳಿಗಳು ಬೇರೆ ತಳಿಗಳಿಗೆ ಹೋಲಿಸಿದರೆ ಅದು ಭಾಳ ರುಚಿಕರ, ಪೋಷಕಾಂಶ, ಸತ್ವ ಇವೆಲ್ಲವೂ ಗುಣಗಳು ಅದರಲ್ಲಿವೆ. ಬೇಡಿಕೆನೂ ಜಾಸ್ತಿ ಆಗ್ತಾ ಇದೆ. ನಾನು ಕಳೆದ ಸೆಪ್ಟೆಂಬರ್ಲ್ಲಿ ಹೋದಾಗ ನೋಡಿದೆ ಅಲ್ಲಿರ್ತಕ್ಕಂಥ ಅಗಾಧ ವೈವಿಧ್ಯ ನೋಡಿ ನನಗೂ ಯಾಕೆ ನಮ್ಮ ಸ್ನೇಹಿತರನ್ನು ಕರ್ಕೊಂಡು ಹೋಗಬಾರ್ದು ಅಂತ. ಆ ಸಮಯದಲ್ಲಿ ಒಂದು ಮಣ್ಣಿನೊಂದಿಗೆ ಮಾತುಕತೆ ತಂಡದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಿದೆ. ಮಾಡಿದಾಗ ಸಾಕಷ್ಟು ಜನ ಆಸಕ್ತರಾದರು. ಕೊನೆಗೆ ಬೇರೆ ಬೇರೆ ಕಾರಣಗಳಿಂದಾಗಿ 9 ಜನ ತಂಡ ರೆಡಿಯಾಯಿತು ಹೋಗಿ ಬರೋಣ ಅಂತ. ನಾವು ರೆಡಿಯಾಗಿದ್ದೇನೆಂದರೆ ತರಕಾರಿ ಮತ್ತು ಇತರ ಬೆಳೆಗಳು, ಮತ್ತು ಅಲ್ಲಿ ಮುಖ್ಯವಾಗಿ ಮೀನುಗಾರಿಕೆನೂ ಚೆನ್ನಾಗಿದೆ, ನೀರಿನಿಂದ ಸಮೃದ್ಧವಾಗಿರೋ ನಾಡು ಅದು, ನೋಡ್ಕೊಂಬರೋಣ ಹೋಗಿ ಅಂತ. ಇದೆಲ್ಲಕ್ಕಿಂತ ಹೆಚ್ಚಂದರೆ ಒಂದು ಭಾಳ ವಿಶಿಷ್ಟವಾದ ನೆಲ ಅದು ಅಸ್ಸಾಂ ಅಂದರೆ. ನಾನು ಈಗಾಗಲೇ ಹೇಳಿದಾಗೆ ಸಪ್ತ ಸಹೋದರಿಯರ ನಾಡಿನಲ್ಲಿ ಅತ್ಯಂತ ದೊಡ್ಡ ರಾಜ್ಯ, ಅದರಲ್ಲಿ ಸಾಂಸ್ಕೃತಿಕ ಒಂದು ಏನು ಚೆಹರೆ ಇದೆ ಅದನ್ನು ಒಂದು ನೋಡ್ಕೊಂಬರೋಣ ಅಂತ. ಅದಕ್ಕೆ ಬೆಳೆ ವೈವಿಧ್ಯತೆಯ ಬಗ್ಗೆ ಹೇಳಿದ್ರಿ, ಸೊ ಯಾವುದೆಲ್ಲ ಬೆಳೆಗಳನ್ನು ನಾವು ಅಲ್ಲಿ ನೋಡಿದ್ವಿ, ಗಮನಿಸಿದ್ವಿ, ಅದರ ವಿಶೇಷ ಬೆಳೆಗಳು ಯಾವುದ್ಯಾವುದನ್ನು ನೋಡಿದ್ವಿ ಅಂತ ಶ್ರೀಪಾದ ಅವರು ನಮಗೀಗ ವಿವರಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿ ಬಯಲುಸೀಮೆಯಲ್ಲಿ ಶೇಂಗಾ, ಹತ್ತಿ, ಜೋಳ, ಆಮೇಲೆ ಕಬ್ಬು, ಮತ್ತು ಔಡ್ಲ, ತೊಗರಿ ಇಂಥವೆಲ್ಲ ಬೆಳಿತೀವಿ. ಸೊ ಅಲ್ಲಿ ಯಾವ ರೀತಿ ಬೆಳೀತಾರೆ ಅಂತಕ್ಕಂಥದ್ದು ನೋಡುವ ಕುತೂಹಲ ಇತ್ತು. ಸೊ ಹಾಗಾಗಿ ಅಲ್ಲಿರೋ ಮಣ್ಣು, ಅಲ್ಲಿರೋ ಹವಾಗುಣ, ವಾತಾವರಣ, ಆರ್ದ್ರತೆ, ಅದೇ ಥರ ಹೆಚ್ಚು ಕಮ್ಮಿ ಸ್ವಲ್ಪ ನಮ್ಮ ಬೇರೆ ಬೇರೆ ಭಾಗದಲ್ಲಿದೆ ಹತ್ತಿರದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಅಧ್ಯಯನ ಮಾಡೋದಕ್ಕೆ ಹೋಗಿದ್ವಿ. ಮತ್ತು ನಮ್ಮ ರೈತರಿಗೆ ಸಾಕಷ್ಟು ನಾವು ಸುತ್ತಾಡ್ತಾ ಇರಬೇಕು, ನಾವು ಮಾಡಿರೋ ಮಿಸ್ಟೇಕ್ಸ್ ಎಲ್ಲೆಲ್ಲಿದೆ, ಅವ್ರು ಹೇಗೆ ತಮ್ಮ ಯಶಸ್ಸು ಕಂಡುಕೊಂಡಿದ್ದಾರೆ ಅಂತಕ್ಕಂಥ ಕುತೂಹಲ ಖಂಡಿತ ಇದ್ದೇ ಇರುತ್ತೆ. ಸೊ ಅಲ್ಲಿನ ಬೆಳೆಗಳು ಹೆಚ್ಚು ಕಮ್ಮಿ ಅವರು ಸೊಪ್ಪು ತರಕಾರಿಗಳನ್ನು ಹೆಚ್ಚೆಚ್ಚಾಗಿ ಬೆಳೆಯೋದನ್ನು ನಾವು ಕಂಡುಕೊಂಡ್ವಿ. ಆಮೇಲೆ ಮಣ್ಣಿನ ಸವಕಳಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ, ಅಲ್ಲಿ ಹೆಚ್ಚಾಗಿ ಮಳೆ ಬರ್ತಕ್ಕಂಥ ಪ್ರದೇಶಗಳು. ಸೊ ನಮ್ಮ ಬಯಲಸೀಮೆಗೂ ಅದಕ್ಕೂ ವ್ಯತ್ಯಾಸಗಳು ವಾತಾವರಣದಲ್ಲೂ ಇದೆ, ಭೂಭಾಗದಲ್ಲೂ ಇದೆ. ಮಣ್ಣಿನ ಫಲವತ್ತೆ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೀನಿ. ಮೀನುಗಾರಿಕೆ ಮತ್ತು ಕುರಿನ ಅಲ್ಲಿ ಒಂದು ಸ್ವಲ್ಪ ಕೋಳಿ ಥರ ಸಾಕೋ ಥರ ಫ್ರೀಯಾಗಿ ಬಿಟ್ಬಿಡ್ತಾರೆ ಮನೆಯಿಂದ ಹೊರಗಡೆ ಹಿತ್ತಲಲ್ಲಿ, ಅದನ್ನು ಗಮನಿಸಿದ್ವಿ. ಅಂದರೆ ಹೆಚ್ಚಾಗಿ ಇಲ್ಲಿ ನಮ್ಮ ಕುರಿಗಾಹಿಗಳಿರ್ತಾರೆ ಹಿಂದ್ಗಡೆ, ಒಂದು 50 ಕುರಿ ಇದ್ದಾರೆ ಅಂದರೆ ಇಬ್ಬರಾದರೂ ಬೇಕೇ ಬೇಕಿಲ್ಲಿ, ಮ್ಯಾನ್ ಪವರು, ಇಂಥವೆಲ್ಲ ಕೆಲವೊಂದು ಹೊಸ ಹೊಸ ಹೊಳಹುಗಳು ನಮಗೆ ತಿಳಿತಾ ಬಂತು. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ವಿಭಿನ್ನತೆಗಳು ಮತ್ತು ಹೆಚ್ಚೆಚ್ಚಾಗಿ ಎರೆಹುಳು ಗೊಬ್ಬರ ಅದನ್ನು ಅವರು ಕಂಡುಕೊಂಡು ವಿಧಾನಗಳು ಬಹಳ ಇಷ್ಟ ಆಯಿತು. ಮೊದಲಿಗೆ ಅವರು ಮಾಡ್ತಾ ಇರತಕ್ಕಂತಹ ವಿವಿಧ ಬೆಳೆಗಳು ಯಾವುದೆಲ್ಲ ಬೆಳೆಗಳನ್ನು ನಾವು ಬಹುಶಃ ಈಗಾಗಲೇ ಪ್ಯಾಟಿ ಅವರು ಹೇಳಿದರು, ಅದರಲ್ಲೂ ವಿಶೇಷವಾಗಿ ದೇಸಿ ತಳಿಯ ಬೀಜಗಳನ್ನು ತಂದು ಅದನ್ನು ಸಂರಕ್ಷಿಸತಕ್ಕಂಥ ಕಾರ್ಯ ಮಾಡ್ತಾಯಿದ್ದಾರೆ ಅಂತೇಳಿ. ಸುಮಾರು 120 ಬಗೆಯ ದೇಸಿ ಭತ್ತದ ತಳಿಗಳನ್ನು ನಾವು ಗಮನಿಸಲಿಕ್ಕೆ ಅಲ್ಲಿ ಸಾಧ್ಯ ಆಯಿತು. ಟೊಮೆಟೊ ಒಂದರಲ್ಲೇ ಸುಮಾರು 85 ವಿವಿಧ ನಮೂನೆಯ ಟೊಮೆಟೊ ಒಂದು ತಳಿಗಳನ್ನು ನಾವು ಗಮನಿಸಿದ್ವಿ. ಸುಮಾರು 25 ಬಗೆಯ ಬದನೆಕಾಯಿ ಜಾತಿಯ ಬೆಳೆಗಳನ್ನು, ಹಾಗೆಯೇ ಹಲವಾರು ಸುಮಾರು 12-15 ಮೆಣಸಿನಕಾಯಿಯ ತಳಿಗಳನ್ನು ಮತ್ತು ದಪ್ಪ ಮೆಣಸಿನಕಾಯಿಗಳ ತಳಿಗಳನ್ನು ನಾವು ಅವತ್ತು ಗಮನಿಸಲಿಕ್ಕೆ ಸಾಧ್ಯ ಆಯಿತು. ಸೊ ಹೀಗೆ ವೈವಿಧ್ಯ ಪ್ರತಿಯೊಂದು ಬೆಳೆಗಳಲ್ಲೂ ಸಹ ಸಾಕಷ್ಟು ಬೆಳೆಗಳನ್ನು ನಾವು ಗಮನಿಸಿದ್ವಿ. ಭಾಳ ಸುಲಭವಾಗಿ ಹೇಳಬೇಕಂತೇಳಿದರೆ, ಈಗ ಇಷ್ಟೆಲ್ಲ ಬೆಳೆಗಳನ್ನು ಅವರು ಬೆಳೀತಾ ಇದ್ದಾರೆ ಅಂತೇಳಿದರೆ ಅವರ ಒಂದು ಮಾರುಕಟ್ಟೆಯನ್ನು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಪ್ಯಾಟಿಯವರು ತಿಳಿಸ್ಕೊಡ್ತೀರಾ? ಇದರಲ್ಲಿ ಎರಡು ಬರ್ತವೆ, ಒಂದು ಬೀಜೋತ್ಪಾದನೆ ಮಾಡ್ತಕ್ಕಂಥದ್ದನ್ನು ಅದನ್ನು ಮಾರ್ಕೆಟು, ಇನ್ನೊಂದು ಗೃಹ ಬಳಕೆಗೆ ಅದು ಇದೆ. ಗೃಹ ಬಳಕೆಗೆ ಆಮೇಲೆ ಅದನ್ನು ಹೇಳ್ತಾ, ಈಗ ಗೊತ್ತಿದೆ ಕಳೆದ ಒಂದು 10-15 ವರ್ಷಗಳಿಂದ ಈ ಸಾವಯವ ಕೃಷಿಯ ಅದಕ್ಕೆ ಸಿಗ್ತಕ್ಕಂಥ ಉತ್ತೇಜನದಿಂದಾಗಿ ಮತ್ತೆ ವಾಪಸ್ಸು ದೇಸಿ ತಳಿಗಳು ಕೃಷಿ ಕ್ಷೇತ್ರಕ್ಕೆ ಬರ್ತಾ ಇದೆ. ಅದನ್ನು ಬಹುಶಃ ನೀಲಮ್ ದತ್ತ ಅವರು, ಪಾಬೋಯಿ ಗ್ರೀನ್ಸ್ ಅಂತ ಏನು ನಾವು ಅದೊಂದು ಎಸ್ಟೇಟ್ ಮಾಡ್ಕೊಂಡಿದ್ದಾರೆ ತೋಟ, ಅದರ ಮಾಲೀಕರು ಮತ್ತು ನಿರ್ವಹಣೆ ಮಾಡ್ತಾ ಇರೋರು, ಅವ್ರಿಗೆ ಗೊತ್ತಿತ್ತೋ ಏನೋ ಅದೇ ಒಂದು ನಮಗೆ, ಅಂದರೆ ಅವರು ಅದನ್ನು ಗಟ್ಟಿಯಾಗಿ ಇಟ್ಕೊಂಡ್ರು ಆ ಒಂದು ಅಂಶವನ್ನು, ದೇಸಿ ತಳಿಗೆ ಇವತ್ತಲ್ಲ ನಾಳೆ ಏನಾದರೂ ಒಂದು ಮಾನ್ಯತೆ ಸಿಗ್ಬೋದು ಅಂತ ಅವರು ಹುಡುಕಾಟ ನಡೆಸಿದರು. ಅವರು 18 ವರ್ಷಗಳಿಂದ ಅವರು ಹುಡುಕಾಟ ನಡೆಸಿದಾಗ ಅವರು ಟೊಮ್ಯಾಟೊ ಸಿಕ್ಕಿದ್ದು ಬರೀ 8 ತಳಿಗಳು ಮಾತ್ರ ಅಂತೆ. ಇಷ್ಟೊಂದು ವೆರೈಟಿ ಇದೆ ಆದರೆ ಇಲ್ಲಿ 8 ಸಿಕ್ತಲ್ಲ ಅಂತ ಗೊತ್ತಾಯ್ತಂತೆ, ಬೇರೆ ಬೇರೆಲ್ಲ ಕಳೆದೋಗಿದ್ದು ಅಂತ. ಆ ಸಮಯದಲ್ಲಿ ರೂಪುಗೊಂಡಿದ್ದು ಒಂದು ನೆಟ್ವರ್ಕ್ ಇದೆ, ಇಡೀ ಬೀಜ ಸಂರಕ್ಷಕರ ಜಾಲ ಇದೆ, ಅದಕ್ಕೆ ಅವರು ಬಂದು ಜಾಯ್ನ್ ಆಗಿದ್ದರು. ಕಳೆದ ಒಂದು 12-13 ವರ್ಷಗಳ ಹಿಂದೆ ದೆಹಲಿಯಲ್ಲಿ ನಡೆದ ಒಂದು ಮೇಳದಲ್ಲಿ ಅವ್ರಿಗೆ ಅವಾಗ ಗೊತ್ತಾಯಿತು ದೊಡ್ಡ ಪ್ರಮಾಣದ ಮತ್ತು ಬೆರಗುಗೊಳಿಸುವಂಥ ಒಂದು ವೈವಿಧ್ಯ ನಮ್ಮಲ್ಲಿದೆ ಅಂತ. ಅದನ್ನು ಯಾಕೆ ನಾ ಸಂರಕ್ಷಣೆ ಮಾಡಬಾರ್ದು, ರೈತರಿಗೆ ಕೊಡಬಾರ್ದು ಅಂತ ಅವರು ಆ ಪ್ರಯೋಗವನ್ನು ಶುರು ಮಾಡಿಕೊಂಡ್ರು. ಮೊದಲಿಗೆ ಅವರು ಸಣ್ಣ ಸಣ್ಣ ಪ್ರಮಾಣದಲ್ಲಿ ತಾಕುಗಳಲ್ಲಿ ಸೀಡ್ ಪ್ರೊಡಕ್ಷನ್ ಶುರು ಮಾಡಿದರು, ಅಂದರೆ ತಳಿಗಳನ್ನು ಕನ್ಸಂಪ್ಷನ್ ಆಮೇಲೆ ಮಾಡೋ, ಬಟ್ ರೈತರಿಗೆ ಮುಖ್ಯವಾಗಿ ಬೇಕಾಗಿರೋದು ಬೀಜ, ಆ ಬೀಜವನ್ನು ಬೆಳೆದುಕೊಡೋಣ ಅಂತ ಶುರು ಮಾಡಿದರು. ಅದಕ್ಕೆ ಬೇಕಾಗುವ ಹಲವಾರು ತಂತ್ರಜ್ಞಾನಗಳನ್ನು ಅವರೇ ರೂಢಿಸಿಕೊಂಡ್ರು. ಅಲ್ಲಿ ನಾವು ನೋಡಿದ್ವಿ ಲೆಟ್ಯೂಸ್ ಅಂತ ಒಂದು ತರಕಾರಿ ಇದೆ, ವಿದೇಶಿ ತರಕಾರಿ ಮೂಲತಃ, ಅದು ಎರಡು ಕಲರ್ ಲೆಟ್ಯೂಸನ್ನು ಅದನ್ನು ಮಿಕ್ಸ್ ಮಾಡಿ ಇನ್ನೊಂದು ತಳಿಯನ್ನು ತರೋಂಥದ್ದು, ಆ ಥರ ಒಂದಂತಲ್ಲ ಅವರ ಪ್ರಯೋಗಗಳೇ ಸಾಕಷ್ಟು ಥರ, ಬೇರೆ ಬೇರೆ ಮೆಣಸಿನಕಾಯಿಗಳನ್ನು ತಳಿಗಳನ್ನು ಮಾಡೋದು. ಅವರ ಕೊನೆಯ ಉದ್ದೇಶ ಏನಂದರೆ ನಮ್ಮ ನಾಡಿಗೆ, ನಮ್ಮ ವಾತಾವರಣಕ್ಕೆ ಮತ್ತು ನಮ್ಮ ನೆಲ ಜಲಕ್ಕೆ ಹೊಂದಿಕೊಳ್ಳುವ ತಳಿಗಳು ಯಾವುದು, ಅದಕ್ಕೆ ಎದುರಿಸಿ ತಾಕತ್ತನ್ನು ಪಡೆದು ಬೆಳೆಯುವ ತಳಿಗಳು ಯಾವುದು ಅಂತ ಅವರು ಗುರುತಿಸಿಕೊಂಡು ಬೆಳೀತಾ ಇದ್ದಾರೆ. ಈಗ ಬಹುಶಃ ಅವ್ರ ಹತ್ರ ಈ ಇರತಕ್ಕಂಥ ತಳಿಗಳ ಪೈಕಿ ಬಹುತೇಕ ತಳಿಗಳು ಆ ವಾತಾವರಣದಲ್ಲಿ ಕರೆಕ್ಟಾಗಿ ಹೊಂದಿಕೊಂಡು ಬೆಳೀತಕ್ಕಂಥ ತಳಿಗಳೇ ಆಗಿವೆ. ಅದನ್ನು ಅವರು ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ, ಪಾಬೋಯಿ ಗ್ರೀನ್ಸ್ ಅಂತಲೇ ಅವರದು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ, ಆ ಪ್ಯಾಕೆಟ್ಗಳಲ್ಲಿ ಬೀಜಗಳನ್ನು ಮಾರ್ತಾರೆ. ಅದಕ್ಕಾಗಿ ತಮ್ಮದೇ ಆದ ಒಂದು ತುಂಬ ಅದ್ಭುತವಾದ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಮಾಗಿದ ಹಣ್ಣುಗಳಿಂದ ಬೀಜ ಯಾವ ಥರ ತೆಗಿಬೇಕು, ತೆಗೆದು ಯಾವ ಥರ ಅದನ್ನು ಒಣಗಿಸ್ಬೇಕು ನೆರಳಲ್ಲಿ, ಆಮೇಲೆ ಎಣಿಸಿ ಶುದ್ಧ ಮಾಡಿ ಜರ್ಮಿನೇಷನ್ ಒಂದು ನೋಡ್ತಾರೆ, ಅವರು ಮೊಳಕೆ ತಪಾಸಣೆ ನೋಡ್ತಾರೆ. 90%ಗಿಂತ ಜಾಸ್ತಿ ಮೊಳಕೆ ಪ್ರಮಾಣ ಬಂದರೆ ಮಾತ್ರ ಅವರು ಉಳಿದ ರೈತರಿಗೆ ಆಸಕ್ತರಿಗೆ ಕೊಡ್ತಾರೆ, ಹೊರತು ಕಡಿಮೆ ಇದ್ದರೆ ಕೊಡೋಕೆ ಹೋಗಲ್ಲ ಅದನ್ನು. ಆ ಥರ ಒಂದು ಕಟ್ಟುನಿಟ್ಟಾದ ತಪಾಸಣೆ ಮತ್ತು ಗುಣಮಟ್ಟ ಕಾಯ್ದುಕೊಳ್ಳುವ ಒಂದು ವಿಧಾನದಿಂದಾಗಿ ಅವರು ತಮ್ಮ ತಳಿಗಳನ್ನು ಬೇರೆ ಬೇರೆ ಕಡೆ ತುಂಬ ಪ್ರಚಾರ ಕೊಟ್ಟು ಕಳಿಸ್ಲಿಕ್ಕೆ ಸಾಧ್ಯವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಅಲ್ಲಿಂದ ತರಕಾರಿ ಬೀಜ ತರಿಸಿ ಬಿತ್ತನೆ ಮಾಡ್ತಕ್ಕಂಥ ರೈತರು ಸಾಕಷ್ಟು ಜನ ಇದ್ದಾರೆ. ಭಾಳ ಮುಖ್ಯವಾಗಿ ನಾವು ಅಲ್ಲಿ ಗಮನಿಸಿದ್ದು, ಆ ಒಂದು ಉತ್ಪಾದನೆ ಮಾಡಬೇಕಾದರೂ ಸಹ ಬಹಳ ವಿಶಿಷ್ಟತೆಯನ್ನು ನಾವು ಅವತ್ತು ಗಮನಿಸಲಿಕ್ಕೆ ಸಾಧ್ಯ ಆಯಿತು. ಭಾಳ ಪ್ರಮುಖವಾಗಿ ಹೇಳಬೇಕು ಅಂತೇಳಿದರೆ, ಆ ಒಂದು ಪ್ಲಾಸ್ಟಿಕ್ ಕ್ರೇಟ್ಗಳಲ್ಲಿ ಮಣ್ಣು ಮತ್ತು ಗೊಬ್ಬರವನ್ನು ತುಂಬಿ ಸಸಿಗಳನ್ನು ಬೆಳೆಸ್ತಕ್ಕಂಥ ವಿಧಾನ ಇರ್ಬೋದು, ಅಥವಾ ಪ್ಲಾಸ್ಟಿಕ್ ಚೀಲಗಳಲ್ಲಿ ಮಣ್ಣನ್ನು ತುಂಬಿ ಆ ಒಂದು ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು, ಮತ್ತು ಸಣ್ಣ ಸಣ್ಣ ಪ್ಲಾಟ್ಗಳನ್ನು ಮಾಡಿ ಅದರಲ್ಲಿ ಈ ಒಂದು ನೈಸರ್ಗಿಕವಾಗಿ ಅಲ್ಲೇ ಸಿಗ್ತಕ್ಕಂತಹ ಬಿದಿರಿನ ಒಂದು ಸ್ಟ್ಯಾಂಡ್ಗಳನ್ನು ಮಾಡಿ ಅದರ ಮೇಲೆ ಒಂದು ಮಣ್ಣು ಹಾಸನ್ನು ಹಾಸಿ ಅಲ್ಲಿ ನಾವು ಬೀಜವನ್ನು ಬಿತ್ತಿ ಬೆಳೀತಕ್ಕಂಥದ್ದು ನಮಗೆ ಭಾಳ ಆಶ್ಚರ್ಯ ಮೂಡಿಸಿದ್ದಂತೇಳಿದರೆ, ಕೇವಲ 4 ಇಂಚು ಮಣ್ಣಿನ ಒಂದು ಇದರಲ್ಲಿ ಹಲವಾರು ತರಕಾರಿ ಬೆಳೆಗಳನ್ನು ನಾವು ಅವತ್ತು ಗಮನಿಸಲಿಕ್ಕೆ ಸಾಧ್ಯ ಆಯಿತು ಅವ್ರ ಹತ್ರ. ಅದರಲ್ಲೂ ಮುಖ್ಯವಾಗಿ ಇವತ್ತು ನವಿಲುಕೋಸು ಇರ್ಬೋದು, ಟೊಮೆಟೊ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು. ಸೊ ಬಹಳ ವಿಶಿಷ್ಟವಾದಂಥದ್ದು. ಇಲ್ಲಿ 2 ತಂತ್ರಜ್ಞಾನಗಳನ್ನು ಅವರು ಅಳವಡಿಸ್ಕೊಂಡಿದ್ದನ್ನು ನಾವು ಗಮನಿಸಿದ್ವಿ. ಮೊದಲನೇದು ಆ ಒಂದು ಸ್ಟ್ಯಾಂಡ್ಗಳ ಮೇಲೆ ತರಕಾರಿಗಳನ್ನು ಬೆಳೆಸ್ತಕ್ಕಂಥದ್ದು, ಮತ್ತೊಂದು ಬೀಜ ಪರೀಕ್ಷೆಯನ್ನು ವಿಶಿಷ್ಟವಾಗಿ ವಿನೂತನವಾಗಿ ಮಾಡ್ತಕ್ಕಂಥದ್ದು. ಬಹುಶಃ ಇವೆರಡು ವಿಧಾನಗಳನ್ನು ಶ್ರೀಪಾದ್ ಅವರು ನಮಗೆ ಚೆನ್ನಾಗಿ ವಿವರಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಶ್ರೀಪಾದ್ ಅವರೇ, ಮೊದಲಿಗೆ ಆ ಒಂದು ಬಿದಿರಿನ ಒಂದು ಸ್ಟ್ಯಾಂಡ್ಗಳ ಮೇಲೆ ಆ ಮಣ್ಣು ಹಾಸನ್ನು ಹಾಸಿ ಬೆಳೀತಕ್ಕಂಥ ವಿಧಾನವನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಅಲ್ಲಿ ಪ್ರಮುಖವಾಗಿ ಗಮನಿಸಿದ್ದೆ ಅಂತ ಹೇಳಿದ್ರೆ, ಸ್ಥಳೀಯತೆ, ಹತ್ತಿರದಲ್ಲಿರತಕ್ಕಂತಹ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು, ಅಲ್ಲಿ ಬಿದಿರು ಹೆಚ್ಚು, ಆ ಬಿದಿರಿನ ತಡಿಕೆಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಟೊಂಕು ತನಕ ಒಂದು ಸ್ಟ್ಯಾಂಡ್ ಥರ ಮಾಡಿಕೊಂಡು, ಟೇಬಲ್ ಥರ, ಅಂದರೆ ಬಗ್ಗದ್ದು ಬೇಕಾಗಿಲ್ಲ, ಹೆಚ್ಚಿನ ಶ್ರಮ ಆಗೋದಿಲ್ಲ, ನಿಂತ್ಕೊಂಡೇ ಸರಳವಾಗಿ ಸುಲಭವಾಗಿ ನರ್ಸರಿ ಮೇಂಟೈನ್ ಮಾಡಿಬಿಡಬಹುದು. ಕೇವಲ 1 ಮೀಟರ್ ಜಾಗ ಮತ್ತು 1/2 ಮೀಟರ್ ಸುತ್ತಳತೆಯಲ್ಲಿ 2,000 ಸಸಿಗಳನ್ನು ಬೆಳೆಸ್ತಕ್ಕಂಥದ್ದು. ಇಲ್ಲಿ ನಾವು ನಮ್ಮ ಭಾಗದಲ್ಲಿ ನರ್ಸರಿಗಳನ್ನೇ ನೋಡ್ತೀವಲ್ಲ, ಅದನ್ನು ಕೆಳಗಡೆ ಹಾಕಿರ್ತೀವಿ, ಅದಕ್ಕೊಂದು ಪ್ಲಾಸ್ಟಿಕ್ ಕ್ರೇಟ್ಗಳಿರುತ್ತೆ, ಅದಕ್ಕೊಂದಷ್ಟು ಕಲ್ಚರ್ಗಳನ್ನು ಹಾಕಿರ್ತೀವಿ. ಅಲ್ಲಿ ಬಹಳ ಸರಳವಾಗಿ ಉಸುಗು, ಎರೆಹುಳು ಗೊಬ್ಬರ ಮತ್ತು ಒಂದಷ್ಟು ಟ್ರೈಕೋಡರ್ಮ, ತದನಂತರ ಕೋಕೋಪೀಟ್ ಇದು ಮೂರನ್ನು ಒಂದು ರೇಷಿಯೋಲಿ ಮಿಕ್ಸ್ ಮಾಡಿಬಿಟ್ಟು ಮೊದಲಿಗೆ ಅದನ್ನು ಸಸಿ ಮಡಿ ತಯಾರಿ ಮಾಡ್ಕೊಳ್ತಾರೆ. ತದನಂತರ ಅದು ಟೊಂಕದ ಮಟ್ಟದ ತನಕ ಇರೋದರಿಂದ ಒಂದು ಸರಳವಾಗಿರತಕ್ಕಂತಹ ಒಂದು ಮೇಲ್ಗಡೆ ಒಂದು ಹೊದಿಕೆ. ಇಲ್ಲಿ ನಮಗೆ ಪಾಲಿ ಹೌಸ್ ಅಂತ ಹೇಳಿದರೆ ಅದು ಅತ್ಯಂತ ದುಬಾರಿ ವೆಚ್ಚ, ರೈತರಿಗೆ ಅದು ಆಗೋದಿಲ್ಲ ಅಂತಕ್ಕಂಥ ಹಿಂದೇಟ್ ಹಾಕ್ತೀವಿ. ಅಲ್ಲಿ ಸ್ಥಳೀಯ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ಪ್ರಮುಖವಾಗಿ ಈಗ ಒಂದು ಟೊಮೆಟೊ ನಾವು ಮಾರಬೇಕು ಅಂತ ಹೇಳಿದ್ರೆ ಬಹಳ ಅಂದರೆ 1 ರೂಪಾಯಿ ಸಿಗ್ಬೋದು ನಮಗೆ, ಅಥವಾ ಇನ್ನೂ ಹೆಚ್ಚಿಗೆ 2 ರೂಪಾಯಿ ಸಿಗ್ಬೋದು. ಕೆ ಜಿಗೆ 5-10 ರೂಪಾಯಿ ನೀವು ನೋಡೇ ನೋಡಿರ್ತೀರಿ ಗ್ರಾಹಕರೆಲ್ಲರೂ. ಆ ಟೊಮೆಟೊ ಒಳಗಡೆ ಎಷ್ಟು ಬೀಜ ಇದೆ, ಆ ಬೀಜಗಳನ್ನು ನಾವು ಕರೆಕ್ಟಾಗಿ ಪ್ರೊಸೆಸಿಂಗ್ ಮಾಡಿಬಿಟ್ಟು ಒಂದು ಪ್ಯಾಕೆಟ್ ಹಾಕ್ಬಿಟ್ಟು ನಮ್ಮದೇ ಆದಂತಹ ಒಂದು ಹೆಸರು ಕೊಟ್ಕೊಂಡು ಬ್ರ್ಯಾಂಡ್ ಮಾಡಿ ಅದನ್ನು ನಾವು ನಮ್ಮ ಮುಂದಿನ ರೈತರು ಕೊಡಬಹುದಲ್ವಾ? ಯಾರನ್ನೇ ರೈತನ ಕೇಳಿ ನೀವು ಬೀಜ ಎಲ್ಲಿ ತೊಗೊಳ್ತೀರಾ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಅಂಗಡಿ ಹೆಸರುಗಳನ್ನು ಹೇಳ್ತಾನೆ. ಎಲ್ಲಿ ತನಕ ರೈತ ಇನ್ನೊಬ್ಬ ರೈತನ ಹತ್ರ ಬೀಜ ತೊಗೊಳ್ತಾನೆ ಅಥವಾ ತನ್ನ ಬೀಜ ತಾನೇ ಬೆಳ್ಕೊಳ್ತಾನೆ, ಆವಾಗ ಒಂದು ಸ್ವಾವಲಂಬನೆ ಬರುತ್ತೆ ಅಂತಕ್ಕಂಥದ್ದು ನಾವು ಗಮನಿಸ್ಕೊಂಡ್ವಿ ಸರ್. ಭಾಳ ಪ್ರಮುಖವಾಗಿ ಆ ಥರ ಬೆಳೆದಂಥ ಬೀಜಗಳನ್ನು ಅವರ ಒಂದು ಬೀಜ ಪರೀಕ್ಷೆ ಭಾಳ ಸರಳವಾಗಿ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೀವಿ. ಒಂದು ಪೇಪರ್ ಕವರಲ್ಲಿ ಹಾಕಿ ಅದನ್ನು ಸುತ್ತಿಟ್ಟು ಬೀಜ ಪರೀಕ್ಷೆ ಮಾಡ್ತಕ್ಕಂಥದ್ದು, ಅದರಲ್ಲಿ ಭಾಳ ಆಕರ್ಷಣೀಯವಾಗಿ ಅವರು ಮಾಡಿದಂಥ ವಿಧಾನ ಆ ಒಂದು ಬಾಳೆ ದಿಂಡಿನಲ್ಲಿ ಅವರ ಒಂದು ಬೀಜದ ಮೊಳಕೆ ಪರೀಕ್ಷೆಯನ್ನು ಮಾಡ್ತಾ ಇದ್ದದ್ದು ಭಾಳ ಆಸಕ್ತಿಯನ್ನು ನಮ್ಮ ತಂಡದ ಸದಸ್ಯರಲ್ಲಿ ಮೂಡಿಸ್ತು ಅಂದರೆ ತಪ್ಪೇನಿಲ್ಲ. ಆ ಒಂದು ವಿಧಾನವನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತೇಳಿದರೆ, ಮೇಲಿನ ಸಿಪ್ಪೆಯನ್ನು ತೆಗೆದು ಅದರಲ್ಲಿ ಬೀಜಗಳನ್ನು ಜೋಡಿಸಿ ಮತ್ತೆ ಆ ಸಿಪ್ಪೆಯನ್ನು ಮುಚ್ಚಿ ಅದನ್ನು ಸುತ್ತಿ ಒಂದು ಗೊಬ್ಬರದ ಗುಂಡಿಯಲ್ಲಿ ಅವರು ಇಡ್ತಾರೆ. ಹಾಗಾದಾಗ ಅದರಲ್ಲಿರ್ತಕ್ಕಂತಹ ತೇವಾಂಶ ಮತ್ತು ಆ ಒಂದು ಗೊಬ್ಬರದ ಒಂದು ಬಿಸಿಗೆ ಭಾಳ ಬೇಗ ಮೊಳಕೆ ಒಡೆಯೋದನ್ನು ಅವರು ಕಾಣುತ್ತಾ ಇರ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಅಲ್ಲಿ ಕಲ್ತ್ಕೊಂಡು ಬರಲಿಕ್ಕೆ ಭಾಳ ಸುಲಭವಾಗಿ ಸರಳವಾಗಿ ಸಾಕಾಯಿತು. ಅದೇ ರೀತಿಯಾಗಿ ಈಗ ನಮಗೆ ಆ ಒಂದು ಈಗಾಗಲೇ ಗೊಬ್ಬರದ ಒಂದು ಮಿಕ್ಸರನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಶ್ರೀಪಾದ್ ಅವರು ಭಾಳ ಚೆನ್ನಾಗಿ ವಿವರಿಸಿದರು. ಅದೇ ರೀತಿಯಾಗಿ ಪೇಟೆಯವರೇ, ಇನ್ನೂ ಯಾವ್ಯಾವ ತಂತ್ರಜ್ಞಾನಗಳನ್ನು ನಾವು ಕಲ್ತಿದ್ವಿ? ನಾವು ಸಸಿ ನಾಟಿ ಮಾಡಬೇಕಾದ್ರೆ ಅಲ್ಲಿ ನಮ್ಮ ಎಲ್ಲ 9 ಜನ ನಾವು ರೈತರಿಗೆ ನಮ್ಗೆ ಆಶ್ಚರ್ಯವಾಗಿದ್ದು ಸಸಿ ನಾಟಿ ಮಾಡೋದು. ಈಗ ನರ್ಸರಿ ಮಡಿಗಳಲ್ಲಿ ನಾವು ಸಸಿಯನ್ನು ಬೆಳೆಸ್ತೇವೆ, ಅದಕ್ಕೆ ವಿವಿಧವಾಗಿ 20-25-30 ದಿವಸಕ್ಕೆ ಎಲ್ಲ ಆ ಸಸಿಯನ್ನು ತೆಗೆದು ನಾವು ನೇರವಾಗಿ ಹೊಲದಲ್ಲಿ ನಾಟಿ ಮಾಡ್ತೀವಿ. ನಾವು ಏರು ಮಡಿಗಳಲ್ಲಿ ಮಾಡಬೇಕಾದ್ರೆ ನಾವು ಬಹುತೇಕ ಏನಂದರೆ ಒಂದು ಯಾವುದೋ ಗೊಬ್ಬರ ಹಾಕಿ ಬಿಟ್ಬಿಡ್ತೀವಿ ಅಷ್ಟೇ, ಅಲ್ಲಿಗೆ ಒಂದು ಯಾವುದೋ ಸಗಣಿ ಗೊಬ್ಬರನೋ ಅಥವಾ ಇನ್ನೊಂದು ಯಾವುದೋ ಕಾಂಪೋಸ್ಟ್ ಹಾಕಿ ಬಿಡ್ತೀವಿ. ಆದರೆ ಅವ್ರದ್ದು ಒಂದು ತುಂಬ ಶಿಸ್ತುಬದ್ಧವಾದ ಒಂದು ಫಾರ್ಮುಲಾ ಇದೆ, ಹೆಚ್ಚೇನು ಖರ್ಚೇನು ಬರಲ್ಲ ಅದು. ಅದೇನಾದ್ರಲ್ಲಿ ಬೋನ್ ಮಿಲ್ ಇರ್ತದೆ, ಟ್ರೈಕೋಡರ್ಮ ಇರುತ್ತೆ, ವರ್ಮಿ ಕಾಂಪೋಸ್ಟು ಅಂದರೆ ಎರೆಗೊಬ್ಬರ ಮತ್ತು ಸಗಣಿ ಗೊಬ್ಬರ ಇವೆಲ್ಲ ಸೇರಿ ಒಂದು ಮಿಕ್ಸರ್ ರೆಡಿ ಮಾಡ್ತಾರೆ. ಮತ್ತು ಒಂದೊಂದು ಥರದ ತರಕಾರಿಗೆ ಒಂದೊಂದು ಅಳತೆ ಇದೆ, ಅಂತರ ಇದೆ. ಆ ಅಂತರದಲ್ಲಿ ಗೊಬ್ಬರವನ್ನು ಹಾಕಿ ಸಸಿ ನಾಟಿ ಮಾಡೋದು. ಸಸಿ ನಾಟಿ ಮಾಡೋದು ನಾವು ಯಾವ್ಯಾವ ಹಾಗೆ ಸಸಿ ನಾಟಿ ಮಾಡಿಬಿಡ್ತೀವಿ, ಆದರೆ ಅವರು ನಮ್ಮ ಹೊಸ ವಿಧಾನ ತೋರಿಸಿದರು. ಪ್ರತಿಯೊಂದು ಸಸಿಗೂ ಅಂದರೆ 25-30 ದಿವಸದ ಸಸಿಯನ್ನು ನಾವು ನರ್ಸರಿಯಿಂದ ತೆಗೆದುಕೊಂಡಾಗ ಮುಖ ಅಂತ ಒಂದಿರ್ತಂಥದ್ದು, ಆ ಫೇಸನ್ನು ನೋಡಿ ನೀವು ನಾಟಿ ಮಾಡಬೇಕು ರೈಸ್ಡ್ ಬೆಡ್ಡಲ್ಲಿ ಏರು ಮಡಿಗಳಲ್ಲಿ ಅಂದಾಗ ನಮಗೆಲ್ಲ ತುಂಬ ಆಶ್ಚರ್ಯ ಆಯ್ತದ. ನಮ್ಗೆ ಗೊತ್ತೇ ಇದ್ದಿಲ್ಲ, ಯಾವುದೋ ಒಂದು ಸುಮ್ಮನೆ ತೆಗೆದು ಸುಮ್ಮನೆ ಇಟ್ಟು ಮೇಲೆ ಮಣ್ಣು ಮುಚ್ಚಿಬಿಡೋದಂತ. ನಮ್ಮ 5-6 ಸಲ ಅಲ್ಲ 8 ಸಲ ಕೇಳಿದಾಗೂ ಆಸಕ್ತಿಯಿಂದ ವಿವರಿಸಿದ್ರಲ್ಲಿ, ಮೇಲಿನ 2 ಎಲೆಗಳನ್ನು ನೋಡ್ಕೊಳ್ಳಿ, ಕೆಳಗಿನ 2 ಎಲೆ ನೋಡ್ಕೊಳ್ಳಿ, ಇದು ಫೇಸು. ಯಾಕಂದರೆ ಒಂದು ಸಸಿ ನಾಟಿ ಮಾಡಿದಾಗ ಅದು ಸರಿಯಾಗಿ ತನ್ನ ಎಲೆಯ ಎಲ್ಲ ಭಾಗದ ಮೂಲಕ ಸೂರ್ಯನ ಬಿಸಿಲನ್ನು ಬಳಸಿಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಬೇಕಾದ್ರೆ ಫೋಟೋಸಿಂಥಸಿಸ್ ನಾವು ಯಾವ ಕಡೆನೋ ಮಾಡಿಬಿಟ್ರೆ ಅದು ಎಲೆಗಳನ್ನು ಹೊರಡಿಸ್ಲಿಕ್ಕೆ ತುಂಬ ಕಷ್ಟಪಟ್ಟುಕೊಂಡು ತನ್ನ ಶಕ್ತಿಯನ್ನು ಕಳ್ಕೊಂಡು ಬಿಡ್ತದೆ ಅಂತೇಳಿ. ಆ ಫೇಸ್ ಇದೆಯಲ್ಲ, ಮುಖವನ್ನು ನಾವು ಗುರುತಿಸೋದೇ ಒಂದು ಭಾಳ ವಿಶೇಷ ಅನ್ನಿಸ್ತು ನಮಗೆ. ಪ್ರಾಯಶಃ ನಮ್ಗೆ ಯಾರಿಗೂ ಗೊತ್ತಿದ್ದಿಲ್ಲ ಅದು, ಅದೊಂದು ವಿಶೇಷ ಕಲ್ತೀವಿ ನಾವು. ಮತ್ತು ಏರು ಮಡಿಯಲ್ಲಿ ನಾವು ಸಸಿ ನಾಟಿ ಮಾಡಿದ ಕೂಡಲೇ ಬಳಸ್ತಕ್ಕಂಥ ಗೊಬ್ಬರಗಳು ಕರೆಕ್ಟಾಗಿ ಅವ್ರು ಹೇಳ್ತಾರೆ, 7 ದಿವಸಕ್ಕೆ ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೊಡಿ, ದ್ರವರೂಪಿ ಗೊಬ್ಬರವನ್ನು ಕೊಡಿ. ನಾವು ಬೇರೆ ಏನೋ ಗೊಬ್ಬರ ಕೊಡ್ತೀವಲ್ಲ, ಇಲ್ಲ, ಅವು ಬೇರುಗಳು ತುಂಬ ಸೂಕ್ಷ್ಮ ಇರ್ತವೆ, ನಾವು ಸ್ಥಳಾಂತರ ಮಾಡಿರ್ತೀವಲ್ಲ ಸಸಿಯನ್ನು ನಾವು ನರ್ಸರಿ ಮಡಿಯಿಂದ ಏರು ಮಡಿಗೆ ತುಂಬ ಘಾಸಿ ಆಗಿಬಿಟ್ಟಿರುತ್ತೆ, ಅವು ಶಾಖ ತಡ್ಕೊಂಡು ಮತ್ತೆ ತಮ್ಮ ಮೂಲ ಸ್ಥಿತಿಗೆ ಬಂದು ಗೊಬ್ಬರ ಎಳ್ಕೊಳ್ಬೇಕಂದ್ರೆ ಪೋಷಕಾಂಶ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕಾಗಿ ಏನು ಮಾಡೋದು, ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೊಡಿ, ಅದಕ್ಕೆ ಜೀವಾಮೃತ, ಆಮೇಲೆ ಪಂಚಗವ್ಯ ದಶಪರ್ಣಿ ಅವು ಏನೇನೋ ಬೇರೆ ಬೇರೆ ಇವೆ, ನೀವು ಆ ಥರದ್ದೆಲ್ಲ ಕೊಟ್ಟರೆ ತುಂಬ ಬೇಗನೆ ಸಸಿ ಚಿಗುರು ಬಿಡ್ತದೆ, ತುಂಬ ಬೇಗನೆ ಅಂಟ್ಕೊಳ್ಳುತ್ತೆ ನೆಲಕ್ಕೆ, ಬೇರೆಯನ್ನು ಬಿಟ್ಟು ಬೇಗನೆ ಬೆಳೀತದೆ ಅಂತಂದು ಅವ್ರು ಹೇಳಿದರು. ಈ ಕೆಲವೊಂದು ಸಣ್ಣ ಟಿಪ್ಸ್ ಇದೆಲ್ಲ ಇವು, ಆದರೆ ಒಂದು ಸಸಿಯ ಬೆಳವಣಿಗೆಯಲ್ಲಿ ಅದನ್ನ ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಬೇಗ ಬೆಳವಣಿಗೆಯಲ್ಲಿ ಈ ಎಲ್ಲ ಸಣ್ಣ ಸಣ್ಣ ಅಂಶಗಳನ್ನು ನಾವು ಮರೆಯಲಾರದೆ ನೋಡಿದರೆ ಪರಿಣಾಮಕಾರಿ ಬೆಳವಣಿಗೆಗೆ ಕಾರಣ ಅಂತ ನಾವಲ್ಲಿ ಕಲಿತೀವಿ. ಭಾಳ ಪ್ರಮುಖವಾಗಿ ನಮಗಲ್ಲಿ ಭಾಳ ಆಸಕ್ತಿ ಮೂಡಿಸಿದ್ದು, ನಾವು ಇವತ್ತು ನಮ್ಮ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ನಾವು ಗಮನಿಸ್ತಾ ಇರತಕ್ಕಂಥದ್ದು ಈ ಒಂದು ಎರೆಹುಳ ಗೊಬ್ಬರವನ್ನು ಮೌಲ್ಯವರ್ಧನೆ ಮಾಡಿ ಅಂತ ಹೇಳ್ತೀವಿ, ಎನ್ರಿಚ್ಮೆಂಟ್ ಮಾಡಿ, ಸಂಪದ್ಭರಿತ ಮಾಡಿ ಅಂತ ಹೇಳ್ತೀವಿ. ಸಾಧಾರಣವಾಗಿ ಸಂಪದ್ಭರಿತ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸ್ವಲ್ಪ ಬೇವಿನಿಂಡಿ ಸೇರಿಸೋದಾಗಲಿ, ಸ್ವಲ್ಪ ಟ್ರೈಕೋಡರ್ಮ ಅಥವಾ ಸೂಡೋಮೋನಸ್ ಸೇರಿಸೋದಾಗಲಿ ಹೇಳ್ತಾ ಇರ್ತೀವಿ. ಆದರೆ ಆ ರೈತರು ಇನ್ನೂ ಮುಂದೆ ಹೋಗಿ ಅದಕ್ಕೆ ಇನ್ನೂ ಹಲವಾರು, ಈಗಾಗಲೇ ಪ್ಯಾಟೆಯವರು ಕೆಲವನ್ನು ಹೇಳಿದರು, ಆ ರೀತಿಯಾದಂತಹ ಎಲ್ಲ ಘಟಕಗಳನ್ನು ಮಿಶ್ರಣ ಮಾಡಿ ಅದನ್ನು ಮೌಲ್ಯವರ್ಧನೆ ಅಥವಾ ಸಂಪದ್ಭರಿತ ಮಾಡ್ತಕ್ಕಂಥದ್ದು ಆ ರೈತನ ಜಾಣ್ಮೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದೇ ಥರವಾಗಿ ಅವರ ಒಂದು ಟ್ರೆಡಿಷ್ನಲ್ ನಾಲೆಡ್ಜ್ ಅಂತ ಹೇಳ್ಬೋದು, ಅದನ್ನು ಸಸ್ಯನ ಯಾವ ರೀತಿ ನೆಡಬೋದು ಅಂತೇಳಿ ಅದನ್ನು ಭಾಳ ಪ್ರಮುಖವಾಗಿ ನಾವು ಕಲ್ತೀವಿ. ಮತ್ತು ಹಲವಾರು ಬಗೆಯ ಈ ಒಂದು ದ್ರವರೂಪಿಯ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಅದರಲ್ಲಿ ಬಹಳ ವಿಶೇಷವಾಗಿ ಸ್ಪಾಟ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಅಂದರೆ ಯಾವ ಜಾಗಕ್ಕೆ ನಾವು ಗೊಬ್ಬರವನ್ನು ಅಥವಾ ನಾವು ಸಸಿ ನೆಡ್ತೀವಿ ಅಲ್ಲಿಗೆ ಮಾತ್ರ ಒಂದು ಗೊಬ್ಬರವನ್ನು ಒದಗಿಸೋದ್ರಿಂದ ಬೇರೆ ಕಡೆಗೆ ಗೊಬ್ಬರದ ಒಂದು ವ್ಯರ್ಥ ಆಗೋದನ್ನು ತಪ್ಪಿಸ್ಲಿಕ್ಕಾಗತ್ತೆ, ಮತ್ತು ಆ ಕಳೆಗಳ ಒಂದು ನಿರ್ವಹಣೆ ಮಾಡ್ದಂಗಾಗತ್ತೆ ಅನ್ನೋದನ್ನು ಭಾಳ ಯಶಸ್ವಿಯಾಗಿ ನಾವು ಅವತ್ತು ಗಮನಿಸಿದ್ದಕ್ಕೆ ನಮಗೆ ಅವಕಾಶ ಆಯಿತು. ಇದು ಭಾಳ ಪ್ರಮುಖವಾಗಿ ನಾವು ಅಲ್ಲಿ ಕಲ್ತ್ಕೊಂಡು ಬಂದಂಥದ್ದು. ಮತ್ತು ಇನ್ನು ಹಲವಾರು, ಅದರಲ್ಲೂ ನಮ್ಮ ಸುತ್ತಮುತ್ತ ನಾವು ತರಕಾರಿ ಬೆಳೆಯ ರೈತರುಗಳನ್ನು ಗಮನಿಸಿದಾಗ ಸಾಕಷ್ಟು, ಅದರಲ್ಲೂ ವಿಶೇಷವಾಗಿ ಮೆಣಸಿನಕಾಯಿಗೆ ಭಾಳಷ್ಟು ಮೂಟ್ರಾಗಲಿ ಮತ್ತು ಬೇರೆ ಬೇರೆ ರೋಗಗಳಿಂದ ಬಾಧಿತವಾಗಿರೋದನ್ನು ನಾವು ಕಾಣ್ತೀವಿ. ಆದರೆ ಶ್ರೀಪಾದ್ ಅವರೇ, ನೀವೆಲ್ಲ ಗಮನಿಸಿದ್ರೆ ಅಲ್ಲಿ ಆ ಒಂದು ಸಸ್ಯ ಸಂರಕ್ಷಣೆಯನ್ನು ಯಾವ ರೀತಿಯಾಗಿ ಅಳವಡಿಸ್ಕೊಂಡಿದ್ದಾರೆ ಅಲ್ಲಿ? ಮೊದಲನೇದಾಗಿ ಸಸಿ ಬೀಜ ನಾಟಿ ಮಾಡಬೇಕಾದ್ರೆ ಹೆಚ್ಚಿನ ಗಮನ ಕೊಟ್ಟಿರ್ತಾರೆ ಸದೃಢ ಬೀಜ, ಸದೃಢ ಸಸಿ, ನಂತರ ಉತ್ತಮ ಬೆಳವಣಿಗೆ. ಈ ಮೂರು ಅಂಶಗಳನ್ನು ಅಲ್ಲಿ ಅನೂಚಾನವಾಗಿ ತಪ್ಪದೆ ಮಗುನ ಬೆಳೆಸೋ ಥರ ಬೆಳೆಸಿರ್ತಾರೆ. ಹಾಗಾಗಿ ಹಂತ ಹಂತವಾಗಿ ಅದನ್ನು ಸದೃಢ ಮಾಡಿರೋದ್ರಿಂದ ಪ್ರಮುಖವಾಗಿ ರೋಗಗಳು ಬರದೇ ಕಡಿಮೆ, ಹಾಗೂ ವಾತಾವರಣದ ಏರುಪೇರಿಂದಾಗಿ ರೋಗಗಳು ಬಂದುವು ಅಂತಕ್ಕಂತ ಹೇಳಿದ್ರೆ ಅದಕ್ಕೆ ಆದಂಥ ಕೆಲವೊಂದು ಹರ್ಬೇಜ್ಗಳಿವೆ, ಅಂದರೆ ಒಂದು ರೀತಿ ಕಷಾಯಗಳು, ಅದನ್ನು ನಾವೇ ನಮ್ಮ ಹೊಲದಲ್ಲಿರ್ತಕ್ಕಂಥ ಕಳೆ ಸಸ್ಯಗಳು, ಪ್ರಮುಖವಾಗಿ ದಶಪರ್ಣಿ ಕಷಾಯ, ಅದನ್ನು ಅವರು ಒಂದು ತಿಂಗಳಾದ್ಮೇಲೆ ಏನು ರೋಗ ಬರುತ್ತಲ್ಲ ಮುಟ್ರ ರೋಗ, ಅದಕ್ಕೆ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ತದನಂತರ ಇನ್ನು ಮಿಕ್ಕಿರೋ ಈಗ ಫಂಗಸ್ಸು, ಶಿಲೀಂಧ್ರನಾಶಕ, ಅದ್ರ ಸಂಬಂಧಪಟ್ಟಂಗೆ ಇನ್ನಿತರ ಅನೇಕ ಅನೇಕ ಕಷಾಯಗಳಿವೆ, ಅವೆಲ್ಲ ನಮ್ಮ ಹೊಲದಲ್ಲೇ ಇರತಕ್ಕಂಥದ್ದು ಕಂಡುಕೊಂಡ್ವಿ. ಸೊ ಭಾಳ ಪ್ರಮುಖವಾಗಿ ಈ ಎಲ್ಲ ನೈಸರ್ಗಿಕವಾಗಿ ದೊರೆಯತಕ್ಕಂಥದ್ದು. ಆಮೇಲೆ ಅಷ್ಟೇ ಅಲ್ಲ, ಕೇವಲ ನಾವು ಟೊಮ್ಯಾಟೊ ಅಥವಾ ಮೆಣಸಿನಕಾಯಿ, ಬದನೆಕಾಯಿ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಜಾತಿಯ ಬಳ್ಳಿ ತರಕಾರಿಗಳಿರ್ಬೋದು, ಅವುಗಳನ್ನು ಸಹ ಬೆಳೆದು ಅಲ್ಲಿಯ ಒಂದು ಸಂರಕ್ಷಣೆಯನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಯಿತು. ಭಾಳ ಮುಖ್ಯವಾಗಿ ನಮಗೆ ಆಶ್ಚರ್ಯ ತಂದಂಥದ್ದು ಅಂತೇಳಿದರೆ ಆ ಎರೆಗೊಬ್ಬರ ನಮ್ಮಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ಅಂತೇಳಿದರೆ 8-10 ರೂಪಾಯಿಗೆ ಒಂದು ಕೆ ಜಿ ಸಂಪದ್ಭರಿತವಾದಂಥ ಎರೆಹುಳವನ್ನು ಮಾರಾಟ ಮಾಡ್ತಾಯಿದ್ದೀವಿ. ಆದರೆ ಅದೇ ರೈತ ಇವತ್ತು ಅಸ್ಸಾಂನಲ್ಲಿ ಕೆಜಿಗೆ 15 ರೂಪಾಯಿ ತನಕ ಒಂದು ಕೆ ಜಿಗೆ ಸಂಪದ್ಭರಿತವಾದಂಥ ಎರೆಗಳ ಗೊಬ್ಬರವನ್ನು ಮಾರ್ತಾಯಿದ್ದಾರೆ ಅಂತೇಳಿದರೆ ನಮ್ಮ ರೈತರಿಗೆ ಇನ್ನೂ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ನನಗೆ ಅವತ್ತು ಅನ್ನಿಸ್ತು. ಹೀಗೆ 10 ಹಲವಾರು ತರಕಾರಿಗಳನ್ನು ಅವರ ಒಂದು 14 ಎಕರೆ ಪ್ರದೇಶದಲ್ಲಿ ಬೆಳೀತಾ ಇರೋದ್ರಿಂದ ಈಗಾಗಲೇ ಪ್ಯಾಟಿಯವರು ಹೇಳಿದರು, ಒಂದು ತರಕಾರಿಯೇ ಒಂದು ಬಳಕೆಯಾಗಿ, ಎರಡನೇದಾಗಿ ಆ ಒಂದು ಬೀಜಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತೇಳಿ ಬೀಜವನ್ನು ತಗೊಂಡು ತಮ್ಮದೇ ಆದಂತಹ ಬ್ರ್ಯಾಂಡಿಂಗಲ್ಲಿ ಮಾರಾಟ ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಆದರೆ ಈಗ ಹೆಚ್ಚುವರಿಯಾದಂಥ ಸ್ಥಳೀಯ ಬಳಕೆಗೆ ಉತ್ಪಾದನೆ ಆಗ್ತಾಯಿರ್ತಕ್ಕಂತಹ ತರಕಾರಿಯ ಮಾರುಕಟ್ಟೆ ಹೇಗೆ ಪ್ಯಾಟಿಯವರು? ಅವರು ನೈಸರ್ಗಿಕವಾಗಿ ಬೆಳೆಯ ಕಾರಣಕ್ಕೆ ಅವ್ರು ಹೇಳೋ ಪ್ರಕಾರ ನಮ್ಮಲ್ಲಿ ಉತ್ಪಾದನೆ ವೆಚ್ಚ ಕಡಿಮೆ, ಹೀಗಾಗಿ ನಾನು ಒಂದು ಸೀಮಿತ ಒಂದು ಲಾಭದೊಂದಿಗೆ ಮಾರ್ಜಿನ್ ಕಡಿಮೆ ಇಟ್ಟರು ನನಗೆ ಲಾಭ ಬರುತ್ತೆ. ಅದರ ಜೊತೆಗೆ ಅವರೊಂದು ಕಮ್ಯುನಿಟಿ ಬೇಸ್ಡ್ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ಒಂದು ತೇಜ್ಪುರ ವಿಶ್ವವಿದ್ಯಾಲಯ ಇದೆ, ಅಲ್ಲಿಯ ನೌಕರರು ಮತ್ತು ಅಲ್ಲಿಯ ಎಲ್ಲ ಅಧ್ಯಾಪಕರಿಂದ, ಅದು ದೊಡ್ಡ ಯೂನಿವರ್ಸಿಟಿ ಅದು, ಅವರಿಗೆ ಇವರು ತರಕಾರಿಯನ್ನು ಸರಬರಾಜು ಮಾಡೋ ಒಂದು ವಿಶೇಷ ವಿಧಾನ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಗ್ರಾಹಕನಿಂದ ಒಂದಷ್ಟು ಮೊತ್ತವನ್ನು ಒಂದು ಮುಂಗಡವಾಗಿ ತೊಗೊಂಡಿರ್ತಾರೆ. ಉದಾಹರಣೆಗೆ ಅವ್ರು ಹಿಡಿದು ಒಂದು 5,000 ರೂಪಾಯಿ ತೊಗೊಂಡ್ಬಿಡೋದು, ಅದನ್ನು ತೊಗೊಂಡು ಒಂದು ದೊಡ್ಡ ಮೊತ್ತವನ್ನು ಕೂಡಿ ಹಾಕಿ ಯಾವುದೋ ಒಂದಿಷ್ಟು ಮಂದಿ ರೈತರಿಗೆ ಹೇಳೋದು, ನೀನು ಈ ಥರ ತರಕಾರಿ ಬೆಳಿ, ನಿನಗೆ ದುಡ್ಡು ಬೇಕಾದರೆ ಫಸ್ಟು ನೀನು ನಾವು ಇದನ್ನು ಕೊಡ್ತೀವಿ ಅಂತ ಒಂದು ಮೊತ್ತವನ್ನು ಕೃಷಿ ವೆಚ್ಚಕ್ಕಂತ ಕೊಡೋದು. ಆಮೇಲೆ ರೈತ ಅದನ್ನು ಬೆಳೆದ್ಮೇಲೆ ವಾಪಸ್ ತೊಗೊಂಡು ಅದನ್ನು ಖರೀದಿ ಮಾಡಿ ಆ ಗ್ರಾಹಕರೊಂದಕ್ಕೆ ಕೊಡೋದು. ಒಯ್ದು ಕೊಟ್ಟಾಗ ಆ ದುಡ್ಡಲ್ಲಿ ಇವರು ಅದನ್ನು ಕಡಿತ ಮಾಡ್ಕೊಳ್ಳೋದು ಅಥವಾ ಸರಿದೂಗಿಸೋದು ಎಲ್ಲ ಮಾಡ್ತಾರೆ. ಇವರ ತರಕಾರಿಗಳು ವೈವಿಧ್ಯಮಯ ಮತ್ತು ವಿಷಮುಕ್ತ ಇರೋದ್ರಿಂದ, ಅಂದರೆ ನಾವು ಏನೀಗ ವಿದ್ಯಾವಂತರು ಅಥವಾ ಸ್ವಲ್ಪ ಉದ್ಯೋಗಸ್ಥರು ಅವ್ರಿಗೆಲ್ಲ ಗೊತ್ತಿದೆ ಶುದ್ಧ ಆಹಾರದ ಮಹತ್ವ ಏನಂತೇಳಿ, ಅವರಿಂದ ಹೆಚ್ಚಿನ ಡಿಮ್ಯಾಂಡ್ ಬರ್ತಾ ಇದೆ ಮತ್ತು ಗ್ರಾಹಕರ ಸಂಖ್ಯೆನೂ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅವರು ಮುಂಚೆನೇ ದುಡ್ಡು ತೊಗೊಂಡು ಅವ್ರ ಕಡೆಯಿಂದ ದುಡ್ಡು ಆಮೇಲೆ ತರಕಾರಿ ಸಪ್ಲೈ ಮಾಡಿದಂಗೆಲ್ಲ ಕಟ್ ಮಾಡ್ಕೋತೋಗೋದು ಅಮೌಂಟನ್ನು. ಇದು ಈ ಕಡೆ ರೈತನಿಗೂ ಲಾಭ, ಒಮ್ಮೆಲೆ ನಾನು ದೊಡ್ಡ ಮೊತ್ತದ ಹಣವನ್ನು ಇನ್ವೆಸ್ಟ್ ಮಾಡಬೇಕಂತ ಅಷ್ಟು ಕಷ್ಟಪಡೋಂಗಿಲ್ಲ, ಯಾಕಂದರೆ ಆಲ್ರೆಡಿ ರೈತನಿಗೆ ಆ ದುಡ್ಡು ಬಂದಿರ್ತದೆ. ಮತ್ತು ಗ್ರಾಹಕನಿಗೂ ಒಂದು ಸಲ ಕೊಟ್ಟಮೇಲೆ ಅದೊಂದು ಖುಷಿ, ಒಳ್ಳೊಳ್ಳೆ ಆಹಾರ ಬರ್ತದಲ್ಲ, ಶುದ್ಧ ಆಹಾರ ಬರುತ್ತೆ, ನಾನು ಏನು ಕೆಮಿಕಲ್ ಇರಲಾರ್ದು ಕೆಮಿಕಲ್ ಫ್ರೀ ಫುಡ್ಡನ್ನು ತಿಂತೀನಿ ಅಲ್ಲ ಅಂತ. ಇವೆಲ್ಲವಕ್ಕೂ ಬಳಸ್ತಾ ಇರೋದು ದೇಸಿ ತಳಿ ಆಗಿರೋ ಕಾರಣಕ್ಕೆ ಹೆಚ್ಚಿನ ರುಚಿ ಪೌಷ್ಟಿಕಾಂಶ ಅವೆಲ್ಲ ಬೋನಸ್ ಥರ ಸಿಗ್ತಾ ಇದೆ ಗ್ರಾಹಕರಿಗೆ. ಇದೊಂದು ವಿಶೇಷ ಪ್ರಯತ್ನ ನಮ್ಮ ಗಮನ ಸೆಳೆಯಿತು, ಬಹುಶಃ ನಾವು ಅದನ್ನು ಇಲ್ಲೆಲ್ಲಾದರೂ ರೆಪ್ಲಿಕೇಟ್ ಮಾಡಬಹುದು ಅಂತ ನನಗನ್ನಿಸ್ತು. ಬಹಳ ಮುಖ್ಯವಾಗಿ ನಮಗೆ ಇಷ್ಟೆಲ್ಲ ಬೆಳೆಗಳ ನಂತರ ನಾವು ಆಗಲೇ ಹೇಳಿದ್ವಿ, ಇನ್ನೊಂದು ಪ್ರಮುಖವಾದಂಥ ಘಟಕ ಅಥವಾ ಅವರ ಆದಾಯದ ಮೂಲ ಅಂತೇಳಿದರೆ ಈ ಒಂದು ಮೀನುಗಾರಿಕೆ. ಭಾಳ ವಿಶೇಷವಾಗಿ ನಾವೆಲ್ಲ ಇಲ್ಲಿ ಮೀನು ಸಾಕಾಣಿಕೆ ಮಾಡ್ತೀವಿ, ಆದರೆ ಅದನ್ನು ಬ್ರೀಡಿಂಗ್ ಮಾಡ್ತಕ್ಕಂಥದ್ದನ್ನು ಸಹ ನಾವು ಅಲ್ಲಿ ಗಮನಿಸಲಿಕ್ಕಾಯಿತು. ಸೊ ಆ ಒಂದು ಫಿಶ್ ಬ್ರೀಡಿಂಗ್ ಬಗ್ಗೆ ಅಥವಾ ಫಿಶರೀಸ್ ಬಗ್ಗೆ, ಫಿಶ್ ಕಲ್ಚರ್ ಬಗ್ಗೆ ನಮಗೆ ಶ್ರೀಪಾದ್ ವಿವರಿಸ್ತಾರೆ. ಫಿಶ್ ಬ್ರೀಡಿಂಗಲ್ಲಿ ರೋಹು, ಕಾಟ್ಲಾ, ಕಾಮನ್ ಕ್ರಾಪು, ಮೃಗಾಲು ಅಲ್ಲಿ ವಿಶೇಷವಾಗಿ ಅದು ಸಾಮಾನ್ಯ ತಳಿಗಳು ಮತ್ತು ವೇಗವಾಗಿ ಅಭಿವೃದ್ಧಿ ಹೊಂದತಕ್ಕಂಥದ್ದು ಮತ್ತು ಸ್ಥಳೀಯ ವಾತಾವರಣಕ್ಕೆ ಮತ್ತು ಹವಾಗುಣಕ್ಕೆ ಮತ್ತು ತಾಪಮಾನಕ್ಕೆ ಒಗ್ಗಿಕೊಳ್ತಕ್ಕಂಥದ್ದು. ಅದರಲ್ಲಿ ಕಾಮನ್ ಕ್ರಾಪು ತನ್ನಷ್ಟಕ್ಕೆ ತಾನೇ ಬ್ರೀಡ್ ಮಾಡ್ಕೊಳ್ತವೆ, ಇನ್ನು ಮಿಕ್ಕಿದ್ದಕ್ಕೆ ಹ್ಯಾಚರಿ ಬೇಕಾಗುತ್ತೆ. ಇಲ್ಲಿ ನಾವು ಸ್ಪಾನ್, ಫಿಂಗರ್ಲಿಂಗು ಅಂದರೆ ನಮ್ಮ ಬೆರಳಷ್ಟು ಉದ್ದತಕ್ಕಂಥದ್ದು ಒಂದು ಮೀನು ಮರಿಗಳನ್ನು ತರಬೇಕು ಅಂತ ಹೇಳಿದ್ರೆ ಒಂದೊಂದು ಮೀನಿಗೆ ಒಂದು ಇಂಚಿನ ಲೆಕ್ಕದ ಥರ 1 ರೂಪಾಯಿಂದ 4 ರೂಪಾಯಿ ತನಕ ವ್ಯತ್ಯಾಸಗಳಿವೆ. ಸ್ಪಾನ್ ತೊಗೊಂಬಂದಮೇಲೆ ಅದರದ್ದು ಆರೈಕೆ ಬಹಳ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹೀಗಾಗಿ ನಾವು ಹೊರಗಡೆಯಿಂದ ಆಕ್ಸಿಜನ್ ಫಿಕ್ಸ್ ಮಾಡಿಬಿಟ್ಟು ತೊಗೊಂಬಂದು ನಮ್ಮ ಪಾಂಡಗೆ ರೇರಿಂಗ್ ಮಾಡೋದ್ರಲ್ಲಿ ತಮ್ಮದೇ ಆದಂತಹ ಒಂದು ಹ್ಯಾಚರಿನ ಇಟ್ಕೊಳ್ಳೋದನ್ನು ನಾವಲ್ಲಿ ಕಂಡುಕೊಳ್ವಿ. ಸೊ ಹ್ಯಾಚರಿ ವಿಧಾನಗಳು, ಅದು ಹೀಗೆ ನೀರು ಪ್ರವಾಹದಂತೆ ತಿರುಗ್ತಾ ಇರಬೇಕು, ಮೇಲ್ಗಡೆಯಿಂದ ಮಳೆ ಥರ ಕಾರಂಜಿ ಥರ ಬೀಳ್ತಾ ಇರಬೇಕು, ಆಕ್ಸಿಜನ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ಆವಾಗ ಅದಕ್ಕೆ ಮೀನುಮರಿ ಉತ್ಪಾದನೆಗೆ ಪೂರಕವಾದ ಅಂಶಗಳು ಅಲ್ಲಿ ಉತ್ಪತ್ತಿ ಆಗೋದ್ರಿಂದ ಸಾಕಷ್ಟು ಮೀನುಗಳು, ಲಕ್ಷಗಟ್ಟಲೆ ಮೀನುಗಳು ಮೊಟ್ಟೆಗಳು ಹೊರಗಡೆ ಬಂದುಬಿಡುತ್ತೆ. ಆಮೇಲೆ ತಂದೆ ತಾಯಿನ ಬೇರೆ ಕಡೆ ಮಾಡ್ತಾರೆ, ಅವರಿಗೆ ಅವ್ರದೇ ಆದಂತಹ ಒಂದು ಸೀಡ್ ಸಿಕ್ಕಿಬಿಡುತ್ತೆ. ಯಾವಾಗ ಸ್ಪಾನನ್ನು ಮತ್ತು ಅವ್ರು 7 ದಿನ ಕಾಲ ಇಟ್ಕೊಂಡು ಮತ್ತು ಅದನ್ನು ಬೆಳೆಸಿ ಮತ್ತು 21 ದಿನ ತನಕ ಫಿಂಗರ್ಲಿಂಗ್ ಆಗಿ ಮಾಡ್ತಾರೆ, ಅದಾದ ನಂತರ ತಮ್ಮದೇ ಆದಂತಹ ಒಂದು ರೇರಿಂಗ್ ಪಾಂಡ್ಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಹೆಚ್ಚಿನ ಮೀನುಮರಿಗಳನ್ನು ಈಗ ಸಾಮುದಾಯಿಕ ಕೃಷಿ ಅಂತ ನಾವೇನು ಕರ್ಕೊಂಡ್ವಿ ತಮ್ಮ ರೈತರುಗಳಲ್ಲೇ ಸರ್ಕ್ಯುಲೇಟ್ ಮಾಡ್ಕೊಳ್ತಾರೆ. ರೈತನಾಗಿ ನಮಗೆ ಏನು ಖರ್ಚು ಬೀಳುತ್ತಂದರೆ, ಮೊದಲನೇದು ಬೆಳೆ ವಿಚಾರಕ್ಕೆ ಹೋದರೆ ನಮಗೆ ಬೀಜದ ಖರ್ಚಿಲ್ಲ, ದೇಸಿ ಸೀಡ್ಸು ತಾವೇ ಬೆಳ್ಕೊಳ್ತಾರೆ. ಆಮೇಲೆ ಗೊಬ್ಬರ, ಎರೆಹುಳು ಗೊಬ್ಬರನ ಎನ್ರಿಚ್ ಮಾಡ್ತಾರೆ. ಆಮೇಲೆ ಕಳೆ ಕಸ ಏರುಮಡಿ ಇರೋದ್ರಿಂದ ಅದೂ ಕಡಿಮೆ, ಬೆಳೆಯೋ ವಿಧಾನ ಅದೂ ಕಂಟ್ರೋಲ್ಡು. ಸೊ ಎಲ್ಲೆಲ್ಲಿ ಖರ್ಚುಗಳಾಗುತ್ತೆ ಅಲ್ಲಲ್ಲಿ ಕಡಿಮೆ ಆಗ್ತಿದೆ. ಮೀನುಗಾರಿಕೆಯಲ್ಲಿ ಕೂಡ ಹಾಗೆ ತಮ್ಮದೇ ಆದಂತಹ ಒಂದು ಹ್ಯಾಚರಿ ಸಿಸ್ಟಮ್ಮು, ತಮ್ಮದೇ ಆದಂತಹ ಮೀನು ಮೊಟ್ಟೆಗಳಿಂದ ಮೀನು ಮರಿಗಳ ಉತ್ಪಾದನೆ ಮಾಡಿ ಅದನ್ನು ತಮ್ಮಲ್ಲಿ ಸರ್ಕ್ಯುಲೇಟ್ ಮಾಡಿ ಅದನ್ನು ದೊಡ್ಡದನ್ನಾಗಿ ಮಾಡಿ ಮತ್ತು ತಮ್ಮ ಬೆಳೆಗಳಿಗೆ ಲೀಫ್ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಕಮರ್ಷಿಯಲ್ ಕ್ರಾಪ್ಗಳಿರ್ಬೋದು ಅದರದೆಲ್ಲ ತೌಡುಗಳನ್ನು ಒಂದು ಸಮ ಪ್ರಮಾಣದಲ್ಲಿ ಬೆರೆಸಿ ಫೀಡ್ಗಳನ್ನು ಮಾಡೋ ಥರ. ಮತ್ತು ಇಲ್ಲಿ ನಿಸರ್ಗದ ಜೊತೆ ಸಂತುಲನ ಹೊಂದಿರತಕ್ಕಂಥಿರೋದ್ರಿಂದ ಒಂದು ಕಡೆ ಪಕ್ಷಿಗಳಿಗೆ, ಜೀವ ಸಂಕುಲಗಳಿಗೆ, ಪ್ರಕೃತಿಗೆ ಅಂಥೇಳಿ ಒಂದು ಪಾಂಡನ್ನು ಬಿಟ್ಬಿಡೋದು, ಅದನ್ನೇನು ಡಿಸ್ಟರ್ಬ್ ಮಾಡೋಗಿಲ್ಲ. ಪಕ್ಷಿಗಳು ಬರ್ತಿರ್ತವೆ, ಮೀನಿನ ಆಹಾರ ಬೇಟೆಯಾಡ್ತಿದ್ದು. ಸೊ ಒಂದು ಕಡೆ ಆಹಾರ ಸಿಕ್ಕಿಬಿಡುತ್ತೆ ಮೀನಿನ ಪ್ರಾಕೃತಿಕ ಶತ್ರುಗಳಿಗೆ. ಫೋಕಸ್ಡ್ ಆಗಿ ಒಂದು ಕಡೆ ಆಹಾರ ಸಿಗ್ತಾ ಇರುತ್ತೆ, ಅಲ್ಲಿಗೆ ಹೋಗ್ತಾ ಇರುತ್ತೆ. ಬೇರೆ ಪಾಂಡ್ಗಳಿಗೆ ಏನಿರುತ್ತೆ, ಅವರು ಸಣ್ಣ ಪುಟ್ಟ ಸುರಕ್ಷತಾ ಕ್ರಮಗಳನ್ನು ಅನುಸರಿಸ್ಕೊಂಡು ಮೀನನ್ನು ಸಮೃದ್ಧವಾಗಿ ಬಲಿಷ್ಠವಾಗಿ ಬೆಳೆಸ್ತಾರೆ. ಹಾಗಾಗಿ ವರ್ಷಕ್ಕೆ ಒಂದು ಪೀಕ್ ಅಂತ ನಾವೇನು ಕರಿತೀವಿ, ಒಂದು ಆರಾಮಾಗಿ ಸಿಗುತ್ತೆ ಅವರಿಗೆ. ಇಲ್ಲಿ ನಾವು ರೈತರಾಗಿ ನಾವು ಕೇಳಿದ್ವಿ ಅಲ್ಲಿ ಹೆಂಗೆ ನಿಮ್ಮ ಆದಾಯದ ಹೇಗೆ, ನಾವು ರೈತರು ಅವರು ರೈತರು ಅಲ್ಲಿ ಹೆಂಗೆ ಯಶಸ್ವಿ ಸುಸ್ಥಿರ ಸಂಪಾದನೆ ಹೆಚ್ಚಾಗ್ತಿದೆ ಇಲ್ಲಿ ಹೇಗೆ ಕಂಪ್ಯಾರಿಸನ್ಗೋಸ್ಕರ. ಸೊ ಅಲ್ಲಿ ಎರೆಹುಳು ಗೊಬ್ಬರಗಳಿಂದ ಒಂದು 30% ಇನ್ಕಮ್ಮು, ಮೀನಿಂದ ಒಂದು 60% ಇನ್ಕಮ್ಮು, ಮತ್ತು ಈ ರಿಸರ್ಚ್ ರೈತ ವಿಜ್ಞಾನಿ ಆಗಬೇಕಲ್ವೇ, ಸೊ ಹೊಸ ಹೊಸ ಸಂಶೋಧನೆಗಳ ಮುಖಾಂತರ ಇನ್ನು ಮಿಕ್ಕಿದ್ದು, ಮತ್ತು ಆ್ಯಕ್ಟಿವಿಟೀಸು ತುಂಬ ಜನ ರೈತರು ಬರ್ತಿರ್ತಾರೆ ಕಲಿತಿರ್ತಾರೆ. ಸೊ ಆ ರೀತಿ ರೈತ ಕೃಷಿ ಭೂಮಿಯನ್ನೇ ಒಂದು ಪ್ರವಾಸೋದ್ಯಮ ಥರನೋ ಅಥವಾ ಒಂದು ತರಬೇತಿ ಅಧ್ಯಯನ ಕೇಂದ್ರದ ಮುಖಾಂತರವೋ ಅದರಿಂದ ಒಂದಷ್ಟು 10-15% ಈ ರೀತಿ 100% ಆದಾಯದನ್ನು ಅವರು ಎಳೆಯಾಗಿ ನಮ್ಮ ಎದುರುಗಡೆ ಬಿಡಿಸಿಟ್ರು. ಇಲ್ಲಿ ರೈತನಾಗಿ ನಾವು ಬೆಳೆ ಬೆಳೆಯೋದು ಮಾರೋದು ಇದು ಒಂದೇ ಆದಾಯ ಅಂತಕ್ಕಂಥದ್ದನ್ನು ಬೇರೆ ಉಪಕಸಗಳ ಮುಖಾಂತರನು ಕೂಡ ಸುಸ್ಥಿರತೆಯನ್ನು ಕಾಯ್ಕೋಬೋದು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡ್ವಿ ಸರ್. ಭಾಳ ಪ್ರಮುಖವಾಗಿ ನೀವಾಗಲೇ ಹೇಳಿದ್ರಿ ಕೃಷಿ ಪ್ರವಾಸೋದ್ಯಮವಾಗಿ ಅವರು ರೂಪಿಸ್ಕೊಂಡಿದ್ದಾರೆ ಅಂಥೇಳಿ. ಸೊ ಭಾಳ ಇಷ್ಟವಾಗಿದ್ದು ನನಗೆ ಅಲ್ಲಿ ಅಂತೇಳಿದ್ರೆ ಅವರ ಒಂದು ಕಾನ್ಸೆಪ್ಟ್ ಅಂತೇಳಿದರೆ ಬಂದಂತಹ ರೈತರು ಯಾರೇ ರೈತರು ಬರಲಿ ಅಥವಾ ವಿಜ್ಞಾನಿಗಳಾಗಲಿ ಅಥವಾ ವಿದ್ಯಾರ್ಥಿಗಳೇ ಬರಲಿ ಅವರಿಗೆ ಒಂದು ಔಟ್ಲೆಟನ್ನು ಅಲ್ಲಿ ಮಾರ್ಕೆಟ್ ಔಟ್ಲೆಟ್ ಅಂದರೆ ಅವರ ತೋಟದಲ್ಲಿ ಸಿಗ್ತಕ್ಕಂತಹ ಲಭ್ಯವಿರತಕ್ಕಂತಹ ಬೀಜಗಳನ್ನು ಮತ್ತು ಸಸಿಗಳನ್ನು ಮಾರಾಟ ಮಾಡಲಿಕ್ಕೆ ಮತ್ತು ಅವ್ರದ್ದು ಇನ್ನೊಂದು ಭಾಳ ಇಷ್ಟವಾದ ಕಾನ್ಸೆಪ್ಟ್ ಅಂತೇಳಿದ್ರೆ ಈಗಾಗಲೇ ಹಲವಾರು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿರೋ ಹಾಗೆ ಒಂದು ಸಣ್ಣ ಒಂದು ಡಬ್ಬಿಯನ್ನು ಇಟ್ಟಿರ್ತಾರೆ, ನಿಮಗೆ ಯಾವ ಗಿಡವನ್ನು ಬೇಕೋ ಅಲ್ಲಿ ಡಿಸ್ಪ್ಲೇಯಲ್ಲಿರೋದನ್ನು ತೊಗೊಂಡು ಅಥವಾ ಬೀಜವನ್ನು ತೊಗೊಂಡು ಆ ಡಬ್ಬಿಯಲ್ಲಿ ಅದಕ್ಕೆ ನಮೂದಾಗಿರ್ತಕ್ಕಂಥ ಮೊತ್ತವನ್ನು ಹಾಕಿಟ್ಟು ಹೋಗ್ತಕ್ಕಂತಹ ಪದ್ಧತಿ ಭಾಳ ಇಷ್ಟವಾಗಿ ಅನ್ನಿಸ್ತು ನನಗೆ. ಸೊ ಈ ಎಲ್ಲವನ್ನು ನೋಡಿದಾಗ ಸರ್ ಯಾರು ಬೇಕಾದರೂ ಅಲ್ಲಿಗೆ ಹೋಗ್ಬೋದಾ ಅಥವಾ ಅವರಿಗೆ ಹೋಗಿ ಅಲ್ಲಿ ಉಳ್ಕೊಂಡಕ್ಕೆ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿದೆ, ಅದು ಯಾವ ರೀತಿಯಾಗಿ ಅವರು ಅದನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಪೇಟೆಯವರು? ಅದು ಇರೋದೇ ಓಪನ್ ಫಾರ್ ಆಲ್ ಅಂತೇಳಿದೆ. ಯಾರು ಮಣ್ಣಿನಲ್ಲಿ ಆಸಕ್ತಿ ಇರತಕ್ಕಂಥವ್ರು, ಕೃಷಿಯಲ್ಲಿ ಆಸಕ್ತಿ ಇರತಕ್ಕಂಥವ್ರು, ಬೆಳೆಯಲ್ಲಿ ಯಾರು ಆಸಕ್ತಿ ಇದ್ದಾರೆ ಅವರಿಗೆ ಅಲ್ಲಿ ಹೃತ್ಪೂರ್ವಕ ಸ್ವಾಗತ ಅಂತ ನೀಲಂ ದತ್ತ ಮುಂಚೆನೇ ಹೇಳಿಬಿಡ್ತಾರೆ. ಪಾಬೋಯಿ ಗ್ರೀನ್ಸ್ ಯಾವಾಗಲೂ ಓಪನ್ ಇರುತ್ತೆ ಅಂತ. ಅಲ್ಲಿಂದ ನಾವು ನೋಡಿದ್ವಿ, ಕಳೆದ ಸಲ ಹೋದಾಗ ನಾಗಾಲ್ಯಾಂಡಿನಿಂದ ಒಂದು 30 ಜನ ಪದವಿ ಓದ್ತಿರೋ ವಿದ್ಯಾರ್ಥಿಗಳು ಬಂದಿದ್ದರಲ್ಲಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಅಲ್ಲಿ 7 ದಿವಸಗಳ ಕಾಲ ಟ್ರೈನಿಂಗ್ ತೊಗೊಂಡ್ರು. ಅಲ್ಲಿಯ ತರಬೇತಿಗಳು ತುಂಬ ವಿಶಿಷ್ಟ ಇರ್ತವೆ. ನಾವು ಹೋಗಿದ್ದು ಸೀಡ್ ಟು ಸೀಡ್ ಅಂತ, ಅಂದರೆ ಬೀಜವನ್ನು ಬಿತ್ತನೆಯಿಂದ ಹಿಡಿದು ಮತ್ತು ಅದನ್ನು ನರ್ಸರಿ ಮಾಡಿ ಆಮೇಲೆ ಸಸಿಗೆ ನಾಟಿ ಮಾಡಿದ್ಮೇಲೆ ಒಂದು ಯಾವ ಥರ ನಿರ್ವಹಣೆ ಮಾಡಬೇಕು ಮತ್ತು ಒಂದು ಹಣ್ಣು ಆದಮೇಲೆ ಅದನ್ನು ಬೀಜ ಹೇಗೆ ತೆಗೆಯೋದು, ಬೀಜೋತ್ಪಾದನೆಗೆ ರೆಡಿ ಯಾವ ಥರ ಮಾಡೋದು ಅಂತ. ನಾವು ಆಯ್ದುಕೊಂಡ ಕ್ಷೇತ್ರ ಅದು ಇತ್ತು ನಮಗೆ, ನಮ್ಮ ವರ್ಕ್ಶಾಪ್ಗೆ ನಾವು 3 ದಿವಸಗಳ ಕಾಲ ಅಲ್ಲಿದ್ವಿ. ಈ ಥರದ್ದು 3 ದಿವಸ 5 7 ಕೆಲವೊಂದು ಸಲ 1 ತಿಂಗಳ ತರಬೇತಿಯೂ ಅಲ್ಲಿದೆ. ಅದು ಮೀನುಗಾರಿಕೆ ಮತ್ತು ಕೃಷಿ ಎರಡೂ ವಿಧಾನಗಳಲ್ಲಿ ಕೊಡ್ತಾರೆ. ಮತ್ತು ಇನ್ನೂ ನಾವು ಎಕ್ಸ್ಪರ್ಟೈಸ್ ಆಗಬೇಕು ಅಂತಂದರೆ ಬರೀ ಎರೆಗೊಬ್ಬರ ಉತ್ಪಾದನೆಯಲ್ಲೇ ಬಹುತೇಕ ಒಂದು 15 ದಿವಸಗಳ ಕಾಲ ಒಂದು ತರಬೇತಿ ಇದೆ. ಇಲ್ಲ, ನಾನು ಬರೀ ದೇಸಿ ಸೀಡ್ ಮಾತ್ರ ತಳಿ ನಾನು ಸಂರಕ್ಷಣೆ ಮಾಡ್ತೀನಿ ಅಂದರೆ ಅದಕ್ಕೊಂದಿದೆ. ಮೀನು ಅಂದರೆ ಮೀನು ಅಷ್ಟು ಬಗ್ಗೆ ತರಬೇತಿ ಕೊಡ್ತಾರೆ. ಇದು ಎಲ್ಲರಿಗೂ ಲಭ್ಯವಾಗ್ತಕ್ಕಂಥ ಒಂದು ಅವಕಾಶ. ಅದು ಏನಂದರೆ ಸ್ವಲ್ಪ ದೂರ ಇರೋ ಕಾರಣಕ್ಕೆ ಬಹುತೇಕರಿಗೆ ಅದು ಕಷ್ಟ ಅನಿಸುತ್ತೆ. ಗುವಾಹಟಿಯಿಂದ 240 ಕಿಲೋಮೀಟರ್ ದೂರದಲ್ಲಿ ವಿಶ್ವನಾಥ್ ಚರವಿಲಿ ಅಂತೇಳಿ ತುಂಬ ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳ ಅದು. ಅದು ಜಿಲ್ಲಾ ಕೇಂದ್ರ. ಅಲ್ಲಿಂದ ಮತ್ತೆ 6 ಕಿಲೋಮೀಟರ್ ದೂರ ಪಾಬೋಯಿ ಗ್ರೀನ್ಸ್ ಇದೆ. ಪಾಬೋಯಿ ಗ್ರೀನ್ಸ್ ಒಳಗೆ ಹೋದ ಕೂಡಲೇ ನಮಗೊಂಥರ ಆಸಕ್ತಿಯಿಂದ ನೋಡ್ತಕ್ಕಂಥದ್ದಂದರೆ ಪ್ರತಿ ಗಿಡ ಮರಗಳನ್ನು ಅಲ್ಲಿ ಒಪ್ಪ ಓರಣದಿಂದ ಶಿಸ್ತುಬದ್ಧವಾಗಿ ಅಲಂಕಾರಿಕವಾಗಿ ಜೋಡಿಸಿಟ್ಟಿರೋದು. ಸ್ವಲ್ಪ ಒಳಗೆ ಹೋದರೆ ಗಿಡದ ಕೆಳಗಡೆನೇ ನಾವು ಕುತ್ಕೊಂಡು ಹರಟೆ ಹೊಡಿಲಿಕ್ಕೆ ಒಳ್ಳೆ ಕಾಟೇಜ್ಗಳಿವೆ. ವಸತಿಗೆ ಭಾಳ ಅತ್ಯುತ್ತಮವಾದ ವ್ಯವಸ್ಥೆ ಇದೆ. ಊಟ ವೆಜ್ ಮತ್ತು ನಾನ್ ವೆಜ್ ಎರಡು ಥರದ್ದು ಇರುತ್ತೆ. ಸೊ ಇದು ಏನಂದರೆ ಅಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ಕಲೀಲಿಕ್ಕೆ ಇರತಕ್ಕಂಥ ಒಂದು ವೇದಿಕೆ. ಮತ್ತು ಕಲಿಯೋದು ಅಂದರೆ ಬರೀ ಉಪನ್ಯಾಸಗಳಂತಷ್ಟೇ ಅಲ್ಲ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತೇಳಿ ನಾವೇ ಕೈಯಾರೆ ಕೆಲಸ ಮಾಡ್ಬೋದು, ಅಲ್ಲಿ ಮಾಡಿ ನಾವು ಅನುಭವವನ್ನು ಪಡ್ಕೋಬೋದು. ಇದು ಇದೆ. ಬೇರೆ ಬೇರೆ ತರಬೇತಿಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಶುಲ್ಕಗಳಿವೆ. ಊಟ ವಸತಿ ಮತ್ತು ಟ್ರೈನಿಂಗ್ಸ್ ಎಲ್ಲ ಒಂದೇ ಕಡೆ ಸಿಗೋ ಕಾರಣಕ್ಕೆ ಭಾಳ ಅತ್ಯುತ್ತಮ ತಾಣ ಅದು. ಹೊರಗಡೆ ಅಲ್ಲಿ ಪ್ರವಾಸಕ್ಕೂ ಕರ್ಕೊಂಡು ಹೋಗ್ತಾರೆ, ಅದು ಕೃಷಿ ಪ್ರವಾಸಕ್ಕೆ ಸಂಬಂಧಿಸಿದ್ದಾಗಿರ್ತದೆ. ಅದು ಮೀರಿನೂ ಇನ್ನೊಂದಷ್ಟು ಪ್ರವಾಸಿ ತಾಣಗಳಿವೆ. ವಿರಾಮದ ಸಮಯದಲ್ಲಿ ನಾವು ಅದನ್ನು ನೋಡ್ಬೋದು. ವಿವರಗಳು ಅದು ವೆಬ್ಸೈಟಲ್ಲೇ ಸಿಗುತ್ತೆ. ಅದು ಈಗ ಇಲ್ಲೊಂದು ಗಮನಿಸ್ಬೇಕು ಅಂತ ಹೇಳಿದರೆ, ರೈತ ಅಂದರೆ ಯಾರು? ಅವರು ಡಾಕ್ಟ್ರಿಕೆ ಮಾಡ್ತಿದ್ರು, ಇವಾಗ ಹೊಲಕ್ಕೆ ಬಂದರಿ ರೈತರಾಗ್ಯಾರ. ಇವಾಗ ಇಂಜಿನಿಯರ್ ಆಗಿದ್ದರು, ಈಗ ರೈತರಾಗಿದ್ದಾರೆ. ಸೊ ರೈತ ಅಂದರೆ ಯಾರಾದರೂ ಬಂದು ಹೊಲದ ಬಗ್ಗೆ ಆಸಕ್ತಿ ಇರೋರು, ಕೃಷಿ ಮಾಡ್ತೀನಿ ಅಂತಕ್ಕಂಥವ್ರು ಅವರು ರೈತರಾಗ್ತಾರೆ. ಪಾಬೋಯಿ ಗ್ರೀನ್ಸಲ್ಲಿ ಇಲ್ಲಿ ನಮಗೆ ವಿಶಿಷ್ಟವಾಗಿ ನಿಂತ್ಕೊಳ್ಳುತ್ತೆ. ಯಾರಾದರೂ ಬರ್ಬೋದು ಆಸಕ್ತರು, ಆಮೇಲೆ ಅದನ್ನು ನಾನು ಹೊಲದಲ್ಲಿ ಮಾಡ್ತೀನಿ, ನಾನು ತೋಟಗಾರಿಕೆ ಮಾಡ್ತೀನಿ ಅಥವಾ ಕೃಷಿಯಲ್ಲಿ ಏನೊಂದು ಮಾಡ್ತೀನಿ ಅಂಥೇಳಿ. ಈಗ ಬದಲಾದ ಜಾಗತಿಕ ವಿದ್ಯಮಾನಗಳ ನಂತರ ಇವಾಗ ಏನಾಗ್ತಿದೆ, ಎಲ್ರಿಗೂ ಪ್ರಕೃತಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ, ಆರೋಗ್ಯಕರ ಉತ್ಪಾದನೆಗಳ ಬಗ್ಗೆ ಆಸಕ್ತಿ ಹೆಚ್ಚಾಗ್ತಿದೆ. ಸೊ ಈಚ್ ಆ್ಯಂಡ್ ಎನಿಬಡಿ ಕ್ಯಾನ್ ಟ್ರೈ ಅಗ್ರಿಕಲ್ಚರ್ ಅಂತಕ್ಕಂಥದ್ದು, ಇಂಟ್ರೆಸ್ಟ್ ಇಂಪಾರ್ಟೆಂಟು ಅಂತಕ್ಕಂಥದ್ದು ನಾವು ಪ್ರಮುಖವಾಗಿ ಗಮನಿಸಿದ್ವಿ. ಸೊ ಭಾಳ ಮುಖ್ಯವಾಗಿ ಇನ್ನೊಂದು ಆಸಕ್ತಿ ಇರೋವಂಥದ್ದು, ಕೊನೆಯದಾಗಿ ನಾವು ನಮಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಜನಕ್ಕೆ ನಮಗೆ ಬೇಸರ ಆಗ್ತಾ ಇರುತ್ತೆ. ಆದರೆ ಆ ಒಂದು ಪಾಬೋಯಿ ಗ್ರೀನ್ಸ್ನಲ್ಲಿ ನಾವು ನೋಡಿದ್ವಿ ಶ್ರೀಪಾದ್, ಆ ದನಗಳಿಗೆ ಮಾಡ್ತಕ್ಕಂಥ ಮೇವನ್ನು ಸಹ ಪ್ರತಿನಿತ್ಯ ಅದನ್ನು ಬೇಯಿಸಿ ಕೊಡ್ತಕ್ಕಂಥ ಒಂದು ವಿಧಾನವನ್ನು ನಾವು ಗಮನಿಸಿದ್ವಿ. ಅದು ಬಹಳ ಆಸಕ್ತಿ ಅನ್ನಿಸ್ತು. ಯಾಕೆ ಆ ಥರ ಮಾಡ್ತಾಯಿದ್ದಾರೆ ಅಥವಾ ಏನು? ಸೊ ಭಾಳ ಪ್ರಮುಖವಾಗಿ ಏನು ಅಂತ ಅಥವಾ ಯಾತಕ್ಕೋಸ್ಕರ ಮಾಡ್ತಾಯಿದ್ದಾರೆ, ಈಗ ಆತ್ಮೀಯತೆ ಅಂದರೆ ಆ ಒಂದು ದನಗಳ ಬಗ್ಗೆ ಅಥವಾ ದನ ಕರುಗಳ ಬಗ್ಗೆ ಅವ್ರಿಗೆ ಎಷ್ಟು ಆಸಕ್ತಿ. ಕೇವಲ ನೇರವಾಗಿ ಹಾಕಿದರೆ ಹೆಚ್ಚಿನ ಒಂದು ರುಚಿ ಕೊಡೋದಿಲ್ಲ ಅಂತೇಳಿ ಅದನ್ನು ಹದ ಪ್ರಮಾಣದಲ್ಲಿ ಅದನ್ನು ಚೆನ್ನಾಗಿ ಬೇಯಿಸಿ ಅದಕ್ಕೆ ಉಪ್ಪು ಸೇರಿಸಿದಾಗ ಹೆಚ್ಚಾಗಿ ತಿಂತವೆ, ಮತ್ತು ಅವುಗಳ ಬೆಳವಣಿಗೆ ಚೆನ್ನಾಗಿರುತ್ತೆ, ಹೆಚ್ಚು ಹಾಲನ್ನು ನೀಡ್ತವೆ ಅನ್ನೋ ಒಂದು ಉದ್ದೇಶದಿಂದ ಅವುಗಳನ್ನು ಸಹ ಬೇಯಿಸ್ತಕ್ಕಂಥದ್ದನ್ನು ನಾವು ಅಲ್ಲಿ ಗಮನಿಸಿದ್ವಿ. ಎರಡನೇದಾಗಿ ವೈಜ್ಞಾನಿಕವಾಗಿ ಹೇಳಬೇಕು ಅಂತೇಳಿದರೆ ಅದರಲ್ಲಿ ಹಲವಾರು ಕ್ರಿಮಿ ಕೀಟಗಳು ಏನೇ ಇದ್ದರೂ ಅವುಗಳು ನಾಶ ಹೊಂದಿ ಪೌಷ್ಟಿಕವಾಗಿಂಥ ಒಂದು ಆಹಾರವನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮಗೆ ಅಲ್ಲಿ ಕಂಡುಬಂತು. ಭಾಳ ಪ್ರಮುಖವಾಗಿ ಇಂಥದ್ದು 10 ಹಲವಾರು ಸಾಕಷ್ಟು ವಿಷಯಗಳನ್ನು ನಾವು 9 ಜನ ಏನು ಭಾಗವಹಿಸಿದ್ವಿ ತಿಳ್ಕೊಂಡು ಬಂದಿದ್ದೀವಿ. ರೈತ ಬಾಂಧವರೇ, ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಪಡ್ಕೊಳ್ಬೇಕು ಅನ್ನೋಂಥ ಆಸಕ್ತಿ ಇದ್ದರೆ ನಾವು ಪ್ರತಿ ತಿಂಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಪ್ರತಿ ತಿಂಗಳು ಒಂದಲ್ಲ ಒಬ್ಬ ರೈತರ ಹೊಲದಲ್ಲಿ ಕಾರ್ಯಕ್ರಮ ಇರುತ್ತೆ. ಭಾಗವಹಿಸಿದಾಗ ನಮ್ಮೆಲ್ಲರ ಅನುಭವಗಳನ್ನು ಸುದೀರ್ಘವಾಗಿ ತಿಳ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಇಂತಹ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು ಅಂತಿದ್ದರೆ ನಮ್ಮ ತಂಡದ ಸಂಚಾಲಕರಾದಂಥ ಶ್ರೀಪಾದ್ ರಾಜ್ ಮುರುಡಿ ಅವರನ್ನು ನೀವು ಸದಾಕಾಲ ಸಂಪರ್ಕ ಮಾಡ್ಬೋದು. ಶ್ರೀಪಾದ್, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಅವರಿಗೆ. ನನ್ನ ಮೊಬೈಲ್ ನಂಬರ್ 9954514000. ಫೇಸ್ಬುಕ್ಕಲ್ಲೂ ಮಣ್ಣಿನೊಂದಿಗೆ ಮಾತುಕತೆ ಅಂತಕ್ಕಂಥ ಪೇಜ್ ಇದೆ. ಸೊ ಅದರಲ್ಲೂ ಕೂಡ ನಾವು ಅಪ್ಡೇಟ್ಗಳನ್ನು ಹಾಕ್ತಾ ಇರ್ತೀವಿ. ಈ ಒಂದು ನನ್ನ ಸಂಖ್ಯೆಗೂ ಕೂಡ ನೀವು ವಾಟ್ಸಪ್ ಮುಖಾಂತರ ಚಾಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಮಣ್ಣಿನೊಂದಿಗೆ ಮಾತುಕತೆ ಎಲ್ಲೆಲ್ಲಿ ನಡೀತಿರ್ಕತಕ್ಕಂಥ ವಿಚಾರಗಳು ನಿಮಗೆ ಮುಟ್ಟುತ್ತದೆ. ಆಮೇಲೆ ಇದಕ್ಕೆ ಯಾವುದೇ ಫೀಸ್ ಇಲ್ಲ, ಏನಿಲ್ಲ, ಆಸಕ್ತಿ ಮಾತ್ರ ಫೀಸು. ಇಂಟ್ರೆಸ್ಟ್ ಇದ್ದವರು ಯಾರಾದರೂ ಬರಬಹುದು. ಸರಳಾತಿ ಸರಳ ಭೋಜನ ಇರುತ್ತೆ. ಪ್ರತಿ ಒಂದು ತಿಂಗಳು ಒಬ್ಬ ರೈತನ ಹೊಲದಲ್ಲಾಗೋದ್ರಿಂದ ರೈತನ ಮಣ್ಣಿನಲ್ಲಿ ಕೂತ್ಕೊಂಡು ಮಣ್ಣಿನೊಂದಿಗೆ ಮಾತುಕತೆ, ನಮ್ಮ ಸೋಲುಗಳು ಪ್ರಮುಖವಾಗಿ ಚರ್ಚಿಸ್ತೀವಿ, ತದನಂತರ ಗೆಲುವು ಯಶಸ್ಸು ಮತ್ತು ಅಳವಡಿಸಿಕೊಳ್ಳುವ ಸುಲಭ ಸರಳ ಸುಸ್ಥಿರ ವಿಧಾನಗಳ ಬಗ್ಗೆ ವಿಶೇಷ ಗಮನ ಹರಿಸ್ಕೊಂಡು ನಮ್ಮ ರೈತರ ಅನುಭವ ಹಂಚಿಕೆಗಳ ಅನಾವರಣ ಅಲ್ಲಿ ಆಗುತ್ತದೆ. ಇಷ್ಟೊತ್ತು ನಮ್ಮ ರೈತರಿಗೆ ನಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಶ್ರೀ ಆನಂದ ತೀರ್ಥ ಪ್ಯಾಟಿ ಅವರಿಗೆ ಹಾಗೂ ಶ್ರೀಪಾದ ರಾಜ ಮುರುಡಿ ಅವರಿಗೆ ಹಾಗೂ ವೈಯಕ್ತಿಕವಾಗಿ ನನ್ನ ಎಲ್ಲ ನಮಸ್ಕಾರಗಳನ್ನು ತಮ್ಮೆಲ್ಲರಿಗೂ ನಮಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಇದುವರೆಗೆ ಅಸ್ಸಾಂ ಕೃಷಿ ಅಧ್ಯಯನ ಪ್ರವಾಸ ಅನುಭವ ಕುರಿತಾದ ಚರ್ಚೆ ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ಪಿಆರ್ ಬದ್ರಿ ಪ್ರಸಾದ್, ಶ್ರೀ ಆನಂದ ತೀರ್ಥ ಪ್ಯಾಟಿ ಮತ್ತು ಶ್ರೀ ಶ್ರೀಪಾದ ರಾಜಮೂರಳಿ. ಈಗ ಕೇಳೋಣ ರೈತರಿಗೆ ಸಲಹೆ. ಕಳೆನಾಶಕಗಳನ್ನು ಉಪಯೋಗಿಸುವಾಗ ಅನುಸರಿಸಬೇಕಾದ ಎಚ್ಚರಿಕೆ ಕ್ರಮಗಳು. ಕಳೆನಾಶಕಗಳು ವಿಷಪೂರಿತ ವಸ್ತುಗಳಾದ್ದರಿಂದ ಮನುಷ್ಯರು ಹಾಗೂ ಪ್ರಾಣಿಗಳಿಗೆ ತೊಂದರೆಯಾಗಬಹುದು. ಆದ್ದರಿಂದ ಕಳೆನಾಶಕಗಳನ್ನು ಉಪಯೋಗಿಸುವಾಗ ಹೀಗೆ ಕೆಲವು ಕ್ರಮಗಳನ್ನು ತಪ್ಪದೇ ಅನುಸರಿಸಬೇಕು. ಕಳೆನಾಶಕದ ಜೊತೆ ಪಟ್ಟಿಯಲ್ಲಿರುವ ಎಚ್ಚರಿಕೆಗಳನ್ನು ಓದಿ ತಪ್ಪದೇ ಅನುಸರಿಸಿ. ಸಿಂಪರಣೆಯ ಸಮಯದಲ್ಲಿ ಕಳೆನಾಶಕದಿಂದ ಕೂಡಿದ ಗಾಳಿಯನ್ನು ಸೇವಿಸಬೇಡಿ. ಸಿಂಪರಣೆಯ ನಂತರ ಕೈಕಾಲು ಮುಖವನ್ನು ಸ್ವಚ್ಛವಾಗಿ ತೊಳೆದು ಬಟ್ಟೆಯನ್ನು ಬದಲಾಯಿಸಿ. ಕಳೆನಾಶಕವನ್ನು ಮಕ್ಕಳು, ಸಾಕುಪ್ರಾಣಿ ಹಾಗೂ ಜಾನುವಾರುಗಳ ಕೈಗೆ ಸಿಗದಂತೆ ಎಚ್ಚರವಾಗಿ ಇಡಿ. ಆಕಸ್ಮಿಕವಾಗಿ ಕಳೆನಾಶಕ ಬಟ್ಟೆ ಅಥವಾ ಚರ್ಮದ ಮೇಲೆ ಬಿದ್ದಲ್ಲಿ ತಕ್ಷಣವೇ ಬಟ್ಟೆಯನ್ನು ತೆಗೆದು ಚೆನ್ನಾಗಿ ತೊಳೆಯಿರಿ. ಸಿಂಪರಿಸುವಾಗ ಅಥವಾ ಸಿಂಪರಿಸಿದ ನಂತರ ಅಸ್ವಸ್ಥತೆಯ ಸೂಚನೆಗಳು ಕಂಡುಬಂದಲ್ಲಿ ಕೂಡಲೇ ವೈದ್ಯರಿಂದ ಚಿಕಿತ್ಸೆ ಪಡೆಯಿರಿ. ಕಳೆನಾಶಕಗಳನ್ನು ಉಪಯೋಗಿಸಿದಾಗ ನಂತರ ಉಳಿದ ಸೀಸೆ ಅಥವಾ ಡಬ್ಬಿಗಳನ್ನು ಜನ, ಪ್ರಾಣಿ ಮತ್ತು ಸಸ್ಯಗಳಿಗೆ ತೊಂದರೆಯಾಗದಂತೆ ದೂರ ಬಿಸಾಡಿ, ಇಲ್ಲವೇ ಗುಂಡಿಯಲ್ಲಿ ಹಾಕಿ ಮುಚ್ಚಿ. ನೀರು ಹರಿಯುವ ಚರಂಡಿಗಳಲ್ಲಿ ಎಸೆಯಬೇಡಿ. ಕಳೆನಾಶಕಗಳನ್ನು ಸಿಂಪರಣೆ ಮಾಡುವಾಗ ಸಲಕರಣೆಯಲ್ಲಿ ಏನಾದರೂ ತೊಂದರೆಯಾದಲ್ಲಿ ಬಾಯಿಂದ ಊದಿ ತೆಗೆಯಲು ಪ್ರಯತ್ನಿಸಬೇಡಿ. ಗುಂಡು ಸೂಜಿ ಅಥವಾ ತಂತಿಯನ್ನು ಉಪಯೋಗಿಸಿ ರಂಧ್ರವನ್ನು ಸರಿಪಡಿಸಿ. ಸೂಚಿಸಿದ ಕಳೆನಾಶಕವನ್ನು ಮಾತ್ರ ಉಪಯೋಗಿಸಿ. ಸಿಂಪರಣೆ ಮಾಡುವಾಗ ಅಕ್ಕಪಕ್ಕದಲ್ಲಿ ಬೆಳೆಗಳಿಗೆ ಬೀಳದಂತೆ ಎಚ್ಚರ ವಹಿಸಿ. ಬಿಸಿಲು ಹೆಚ್ಚಾಗಿರುವ ಸಮಯದಲ್ಲಿ ಸಿಂಪರಣೆ ಮಾಡಬೇಡಿ. ಕಳೆನಾಶಕಗಳನ್ನು ಉಪಯೋಗಿಸುವುದಕ್ಕೆ ಮುಂಚೆ ನೀರಿನೊಡನೆ ಚೆನ್ನಾಗಿ ಬೆರೆಸಿ ಕಳೆಗಳ ಎಲೆಗಳ ಭಾಗದ ಮೇಲೆಲ್ಲ ಸರಿಯಾಗಿ ಬೀಳುವಂತೆ ಸಿಂಪರಿಸಿ. ಕಳೆನಾಶಕವನ್ನು ತಣ್ಣನೆಯ ಮತ್ತು ಒಣ ವಾತಾವರಣವಿರುವ ಪ್ರದೇಶಗಳಲ್ಲಿ ಶೇಖರಿಸಿಡಿ. ಕಳೆಗಳು ಮೊಳೆತ ನಂತರ ಬಳಸಬಹುದಾದ ಕಳೆನಾಶಕಗಳನ್ನು ಉಪಯೋಗಿಸುವಾದಲ್ಲಿ ಅದನ್ನು ಶುದ್ಧ ಮಾಡುವ ವಸ್ತು ಅಂದರೆ ಡಿಟರ್ಜೆಂಟನ್ನು ಅಂದರೆ 0.1% ಡಿಫಾಲ್ಟ್ ಮಿಶ್ರಣ ಮಾಡಿ ಉಪಯೋಗಿಸಿ. ಕಳೆನಾಶಕದೊಡನೆ ಈ ವಸ್ತು ಮಿಶ್ರವಾಗಿದೆ ಎಂಬ ತಯಾರಕರ ಸೂಚನೆ ಇದ್ದಾಗ ಈ ವಸ್ತುವನ್ನು ಮಿಶ್ರ ಮಾಡುವ ಅಗತ್ಯವಿಲ್ಲ. ಕಳೆ ನಿಯಂತ್ರಣ ರಾಸಾಯನಿಕವು ನೀರಿನಲ್ಲಿ ಬೆರೆಯುವ ಪುಡಿಯಾಗಿದ್ದಲ್ಲಿ ಮತ್ತು ರಾಕರ್ ಸಿಂಪರಣೆ ಯಂತ್ರವನ್ನು ಉಪಯೋಗಿಸುವಾದಲ್ಲಿ ಕಳೆಯ ಮಿಶ್ರಣವನ್ನು ಸಿಂಪರಣೆಯ ಸಮಯದಲ್ಲಿ ಸತತವಾಗಿ ಕಲುಕುತ್ತಿರಿ. ಸಿಂಪರಕವನ್ನು ಸಿಂಪರಣೆಯ ನಂತರ ಚೆನ್ನಾಗಿ ತೊಳೆದು ಇಡಿ. ಕಳೆನಾಶಕವನ್ನು ಸಿಂಪರಣೆ ಮಾಡಲು ಪ್ರತ್ಯೇಕ ಸಿಂಪರಕ ಇಡುವುದು ಸೂಕ್ತ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳೋಣ ಕೃಷಿಗೀತೆ. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಬಿಡದೆ ಬಿತ್ತಬೇಕು, ಹತ್ತಿಯ ಬಿಡದೆ ಬಿತ್ತಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು, ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.